ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ರೈತ ಬಾಂಧವರೇ, ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈ ದಿನದ ಗ್ರಾಮಾಂತರಂಗದೊಳಗ ಕೇಳಿ, ಭತ್ತದ ಬೆಳೆಯಲ್ಲಿ ನೇರ ಬಿತ್ತನೆ ಪದ್ಧತಿ ಬಗ್ಗೆ ಶರಣಪ್ಪ ಹಟ್ಟಿ ಹಾಗೂ ಮಲ್ಲಿಕಾರ್ಜುನಗೌಡ ಅವರೊಂದಿಗೆ ಸಂದರ್ಶನವನ್ನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇನ್ನು ಕಾರ್ಯಕ್ರಮದಲ್ಲಿ ಇಬ್ಬರು ರೈತರಿದ್ದಾರೆ, ಒಬ್ಬರು ಶರಣಪ್ಪ ಹಟ್ಟಿ, ಇವರು ಯುವ ರೈತರು, ಯುವಕರು, ಮತ್ತು ಮಲ್ಲಿಕಾರ್ಜುನಗೌಡ ಅಂತೇಳಿದ್ದಾರೆ. ಇಬ್ಬರು ರೈತರು ಈ ಭತ್ತದ ಬೆಳೆಯಲ್ಲಿ ಹೊಸ ಪ್ರಯೋಗಗಳನ್ನು ಮಾಡ್ತಾ ಒಂದಿಷ್ಟು ಸುಧಾರಣೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ಭತ್ತದಲ್ಲಿ ನೇರ ಕೂರಿಗೆ ಬಿತ್ತನೆಯನ್ನು ಮಾಡಿಕೊಂಡು ಆ ಮೂಲಕ ಒಂದಿಷ್ಟು ಆರ್ಥಿಕವಾಗಿಯೂ ಮತ್ತು ರಾಸಾಯನಿಕ ಬಳಕೆಯನ್ನು ಕಡಿಮೆ ಮಾಡಿಕೊಳ್ಳುವ ಕ್ರಮದಲ್ಲಾಗಿರ್ಬೋದು ಮತ್ತು ನೀರಿನ ಮಿತ ಬಳಕೆಯ ಒಂದು ಪ್ರಮಾಣದಲ್ಲಾಗಿರ್ಬೋದು, ಹೀಗಾಗಿ ಭತ್ತದ ಬೆಳೆಯಲ್ಲಿ ಈ ಥರ ಹೊಸ ಸುಧಾರಣೆಯ ಬಿತ್ತನೆ ಕ್ರಮಗಳನ್ನು ಅಳವಡಿಸ್ಕೊಂಡು ಭತ್ತವನ್ನು ಬೆಳೀತಾ ಇದ್ದಾರೆ. ನಿಮ್ಮಿಬ್ಬರಿಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನೇರ ಕೂರಿಗೆ ಬಿತ್ತನೆ ಅಂದರೆ ಏನು? ನೇರ ಕೂರಿಗೆ ಬಿತ್ತನೆ ಅಂದರೆ ಭೂಮಿಯನ್ನು ಹದಗೊಳಿಸಿ ಹಿಂದಿನ ಪದ್ಧತಿಯಲ್ಲಿ ಬೀಜವನ್ನು ಸಸಿಮಡಿಯ ರೀತಿ ಸಸಿಯನ್ನು ಬೆಳೆಸಿ ಆಮೇಲೆ ಗದ್ದೆಯಲ್ಲಿ ಹಚ್ಚುತ್ತಿದ್ವಿ. ಇದನ್ನು ಭೂಮಿಗೆ ನೇರವಾಗಿ ಯಂತ್ರಗಳಿಂದ ಬಿತ್ತನೆ ಮುಖಾಂತರ ನೇರವಾಗಿ ಮಾಡುದು, ಬೀಜವನ್ನೇ ನೇರವಾಗಿ ಬಿತ್ತನೆ ಮಾಡುದು. ಅಂದ್ರೆ ಈಗ ಇದು ಗದ್ದೆ ಹೇಗಿರ್ಬೇಕು? ಇದು ಈಗ ನಾಟಿ ಮಾಡೋಕೆ ನೀರೆಲ್ಲ ಹಾಕಿ ಎಲ್ಲ ಇದು ಮಾಡ್ಕೊಂಡ್ರೆ ಆಗಿರ್ಬೇಕಾ? ಜಾಸ್ತಿ ನೀರು ಇರ್ಬೇಕಾ? ಹೇಗೆ? ಒಣ ಭೂಮಿ ಇದ್ರೂ ನಡೀತೆ ಸರ್. ಒಣ ಭೂಮಿ ಇದ್ರೂ ನಡೀತೆ. ಒಣ ಭೂಮಿಯಲ್ಲಿ ಬಿತ್ತನೆ ಮಾಡಿ ಆಮೇಲೆ ಕಾಲಿನ ಮುಖಾಂತರ ಇಲ್ಲ ನಾವು ಇದ್ರ ಮುಖಾಂತರ ನೀರು ಹರಿಸಬಹುದು. ಒಂದ್ಸರಿ ನೀರು ಹರಿಸ್ಬಿಟ್ರೆ ಆಯ್ತು ಸರ್, ಅದ ಬಿತ್ತನೆ. ಅಂದ್ರೆ ಈ ಭತ್ತದ ಗದ್ದೆ ಅಂದ್ರೆ ನಮ್ಮ ತಲೆಯಲ್ಲ ಏನಿರ್ತದೆ, ನೀರು ನಿಂತಿರ್ಬೇಕು ಕಾಲುವರೆಗೂ ಅನ್ನುವಂತ ಒಂದು ಸೆನ್ಸ್ ಇರ್ತದಲ್ವಾ ನಮ್ಗೆಲ್ಲ? ಏನಿಲ್ರಿ, ಇದು ಬಿತ್ತನೆ ಅಂದ್ರೆ ನೇರವಾಗಿ ಜೋಳ, ಹತ್ತಿ, ಮತ್ತೆ ನವಣಿ ಇವೆಲ್ಲ ಏತರ ಬಿತ್ತಿದ್ವಿ ಅದೇ ತರ ಈಗ ಇವೆಲ್ಲ ಎತ್ತುಗಳು ಇವೆಲ್ಲ ಕಡಿಮೆ ಆಗಿ ಈ ಟ್ಯಾಕ್ಟರ್ ಮುಖಾಂತರ ಬಿತ್ತದ. ಇದು ನೇರ ಕೂರಿಗೆ ಬಿತ್ತನೆ ಸೇಮ್ ಮೊದಲಿಂದ ತರನೇ ಈ ಟ್ಯಾಕ್ಟರ್ ಮುಖಾಂತರ ಬಿತ್ತು. ಈಗ ನೀವಿಬ್ರು ರೈತರು ಭತ್ತದ ನಾಡಿನವರು ಹೌದಲ್ವಾ? ಗಂಗಾವತಿ ತಾಲೂಕಿನವರೊಬ್ರು, ಈ ಪ್ರದೇಶದವರೇ, ರಾಯಚೂರಿಂದ ಹಿಡಿದು ಈ ಕಡೆ ಏನ್ ಭಾಗ ಇದೆ ಅಲ್ವಾ, ಇದನ್ನ ಭತ್ತದ ನಾಡು ಅಂತೇಳಿನ ಕರೀತಾರೆ. ಈ ಭತ್ತದ ನಾಡಿನಲ್ಲಿ ಹಿಂದಿನ ಪದ್ಧತಿ ಬಹಳ ದೊಡ್ಡದು. ನಮ್ಗೆ ರೈತರು ಎದುರಿಸ್ತಾ ಇರೋ ಸಮಸ್ಯೆ ನೀರಿಂದೆ. ಒಂದವಧಿ ನೀರು ಸಿಕ್ಕರೆ ಇನ್ನೊಂದು ಅವಧಿ ನೀರು ಸಿಗೋದಿಲ್ಲ. ಆದ್ರೆ ನೀವೀಗ ನೇರ ಕೂರಿಗೆ ಬಿತ್ತನೆ ಕ್ರಮ ಏನಿದೆಯಲ್ಲ, ನೀರನ್ನು ಉಳಿತಾಯ ಮಾಡ್ಕೋಬಹುದಲ್ವಾ? ಇದು ನೀರು ಉಳಿತಾಯ ಆಗ್ತದೆ ಸರ್, ನೀರು ಉಳಿತಾಯ. ನಮಗೆ ಕಡೆ ನೀರು ಬರೋದಿಲ್ಲ, ನೀರು ಬಿಟ್ಟು ಈ ಬೇರೆ ಮಳೆ ಇಲ್ಲ ಏನಿಲ್ಲ. ಆಗಸ್ಟ್ ತಿಂಗಳು ಲಾಸ್ಟ್ ಮುಗಿಯುವಂತರ ತಕ್ಕಣ ನೀರನೇ ಇಲ್ಲ, ಮಳೆನೂ ಇಲ್ಲ. ಜೂನ್ ತಿಂಗಳಾಗ ಮಳೆ ಬಂದ್ಮೇಲೆ ನಾವು ಕೂರಿಗೆ ಬಿತ್ತನೆ. ಅದ ಮೊದಲಿಗೆ ಸಸಿ ಮಡಿ ಹಾಕಿದ್ದು ಅದೆಲ್ಲ ಇದಾಗಿ ಸಸಿ ದೂಸ ಆಗಿ ಅವೆಲ್ಲ ಇದಾದ ಮುಖಾಂತರ ಮತ್ತೆ ಬೇರೆ ತರ ರೂಟ್ ಹೊಡೆದು ಭೂಮಿ ಅದವಾಗಿ ಮಾಡಿ ನೇರ ಕೂರಿಗೆ ಬಿತ್ತನೆ ಮಾಡಿದ್ದು ಇದು ನಮಗೆ ಒಳ್ಳೆಯ. ನನಗೆ ಒಂದು ಪ್ರಶ್ನೆ ಕೇಳೋದೇನು, ನಿಮ್ಮಿಬ್ಬರಿಗೂ ಭತ್ತದ ಬೆಳೆಗೆ ಹೆಚ್ಚು ಹೆಚ್ಚು ಹೆಚ್ಚು ರಾಸಾಯನಿಕ ಔಷಧಿಗಳನ್ನು ಗೊಬ್ಬರಗಳನ್ನೆಲ್ಲ ಹಾಕೋದು, ಇಡೀ ಪ್ರದೇಶವೇ ಒಂಥರ ಬರೀ ರಾಸಾಯನಿಕ ವಾಸನೆ, ಅದು ಕೆಮಿಕಲ್ ವಿಷವರ್ತಲ್ಲ ಆಗಿರ್ತಿತ್ತದು. ಇದು ಈ ಪ್ರಮಾಣ ಈ ಕ್ರಮದಿಂದ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಹೇಳ್ರಿ ಈಗ ಶರಣಪ್ಪ, ನೀವ್ ಹೇಳ್ರಿ. ಈ ನೇರ ಕೂರಿಗೆ ಬಿತ್ತನೆ ನೀವು ಮಾಡಿದಿರಿ ಅಲ್ವಾ? ನಾನು ಕೇಳಿದ ಮಟ್ಟಿಗೆ ನೀವು ಒಂದ ಅವಧಿ ಮಾಡಿದಿರಿ, 2019-20 ಮುಂಗಾರಿನಲ್ಲಿ ನೇರ ಕೂರಿಗೆ ಬಿತ್ತನೆ ಮಾಡಿದಿರಿ. ಇದರಿಂದ ನಿಮಗೆ ಯಾವ ರೀತಿ, ಹಿಂದೆ ನಿಮ್ಮ ತಂದೆಯವರು ಇತ್ಯಾದಿ ಏನು ಮಾಡ್ತಿದ್ರಲ್ವಾ, ಅದಕ್ಕಿಂತ ಇದು ಹೇಗೆ ಭಿನ್ನ ಅನಿಸ್ತಾ ಇದೆಯಾ? ಯಾವ ರೀತಿ ಲಾಭ ಅನಿಸ್ತಾ ಇದೆ? ಲಾಭ ಆಗುತ್ತೆ ಸರ್. ಹಿಂದಕ್ಕೆ ಅಂದ್ರೆ ಆಳುಗಳು ಬೇಕು ಸರ್, ಗದ್ದೆಗಳನ್ನು ರೆಡಿ ಮಾಡ್ಕೋಬೇಕಂದ್ರೆ, ನಾಟಿ ಮಾಡ್ಬೇಕಂದ್ರೆ. ಈಗ ಇದಕ್ಕಂದ್ರೆ ಸೀದ ಯಂತ್ರಗಳಿಂದ ನಾವು ಬಿತ್ತನೆ ಮಾಡುವುದರಿಂದ ಮೊದಲನೇ ಹಂತದಲ್ಲಿ ಆಳುಗಳ ಸಮಸ್ಯೆಗಳನ್ನು ಎದುರಿಸ್ಬೋದು. ಹಾಗೂ ನೀರಿಂದು, ಮೊದಲನೇ ನೀರಿಂದು ಅಂದ್ರೆ ಕಡಿಮೆ ನೀರಿನಲ್ಲಿ ಬೆಳೆಯನ್ನು ಬೆಳೆಯಬಹುದು. ನಾವು ಈಗ ಒಂದು ನಮಗೆ ಈಗ ಕೃಷಿ ಕೂಲಿ ಕಾರ್ಮಿಕರು ಸಿಗ್ತಾ ಇಲ್ಲ ಅನ್ನೋ ಸಮಸ್ಯೆಯನ್ನ ಇದರಿಂದ ಬಗೆಹರಿಸ್ಕೋಬಹುದು. ಕಾರ್ಮಿಕರಿಲ್ದಿದ್ರು ಯಂತ್ರಗಳಿದಾವೆ, ಯಂತ್ರಗಳ ಬಳಕೆಯಿಂದ ಮಾಡ್ಕೋಬಹುದು. ಎರಡನೇದು ಅದಕ್ಕೂ ಯಂತ್ರಗಳಿದ್ವಲ್ವಾ ನಾಟಿ ಮಾಡೋದಕ್ಕೆ? ನಾಟಿ ಮಾಡೋದಕ್ಕೆ ಯಂತ್ರಗಳಿದ್ವು ಸರ್, ಅದರಿಂದ ಖರ್ಚು ಜಾಸ್ತಿ. ಪಟ್ಲರ್ ಅಂತ ಮಾಡ್ಬೇಕು, ರೂಟರ್ ಅಂತ ಹೊಡಿಸ್ಬೇಕು, ಪಲ್ಗುರು ಹೊಡಿಬೇಕು, ಇವೆಲ್ಲ ಲೆಕ್ಕ ಹಾಕಿದ್ರೆ ಒಂದೊಂದು ಸರಿ 2,000 ರೂಪಾಯಿ 2,000 ರೂಪಾಯಿ ಆ ಥರ 6,000 ರೂಪಾಯಿ ಖರ್ಚು ಬರ್ತದೆ. ಅಂದ್ರೆ ಈ ಬಿತ್ತನೆ ಕ್ರಮಗಳೇ ತುಂಬಾ ಬದಲಾಗ್ಬಿಡ್ತದೆ. ಇದು ಬಿತ್ತನೆಗೆ ಅಂದ್ರೆ ಏನೂ ಇಲ್ಲ, ನಾವು ಫಸ್ಟ್ಲಿಗೆ ಇದಕ್ಕೂ ಟಿಲ್ಲರ್ ಹೊಡೆದಿರ್ತು, ಅದಕ್ಕೆ ಟಿಲ್ಲರ್ ಹೊಡೆದಿರ್ತು. ಇದಕ್ಕೆ ಹಚ್ಚೋದಂತಂದ್ರೆ ಮತ್ತೆ ಪಡ್ಲರ್ ಮಾಡ್ಬೇಕು, ಪಲ್ಗುರು ಮಾಡ್ಬೇಕು, ಸಾಪಟ್ಟಿ ಅಂತ ಮಾಡ್ಬೇಕು, ಇವೆಲ್ಲ ಇದು 4,000 ರೂಪಾಯಿ ಖರ್ಚು ನಮಗೆ ಎಷ್ಟಾಗುತ್ತೆ ಹಚ್ಚೋದ್ರ. ಅಂದ್ರೆ ನೀವು ಹೇಳೋ ಪ್ರಕಾರ ಒಂದು ಖರ್ಚು ಉಳಿತಾಯ ಆಗುತ್ತೆ, ಖರ್ಚು ಉಳಿತಾಯ ಆಗುತ್ತೆ, ಹೆಚ್ಚು ಕೆಲಸ ಇಲ್ಲಿ ಮಾಡ್ಬೇಕಾಗಿಲ್ಲ, ಶ್ರಮ ಇರೋದಿಲ್ಲ ಸರ್. ಎರಡನೇದು ನೀರು ಕಡಿಮೆ ಮಾಡ್ಕೋಬೇಕು, ಮಿತ ಬಳಕೆ ಮಾಡ್ಕೋಬಹುದು. ಮತ್ತೆ ರಾಸಾಯನಿಕ ಔಷಧಿಗಳ ಬೀಜದ್ದು ಐತೆ ಸರ್, ಬೀಜನ ಕಡಿಮೆ ಮಾಡಬಹುದು. ಬೀಜದ್ದು ಕಡಿಮೆ, ನಾವು 12 ಕೆಜಿಲಿಂದ 13 ಕೆಜಿ ಒಂದ್ ಎಕರೆಗೆ ಸರಿ ಆಗುತ್ತೆ ಬಿತ್ತೋದು. ಅದರಲ್ಲಾದ್ರೆ 25 ಕೆಜಿ ಆದ್ರೆ ಆಯ್ತು, ಆಗಿಲ್ಲ ಸರ್. ಅದು ಜಗ ಕೊಡ್ಬೇಕು ಸರ್, ಅದು ಬೇರೆ ತಲೆ ಸಸಿ ಮಾಡಿ ಬೆಳೆಸೋದಕ್ಕೆ ಅದಕ್ಕೊಂದು ಸ್ಪೇಸ್ ಕೊಡ್ಬೇಕು. ಬೋರ್ ವೆಲ್ಗಳು ಇದ್ದಲ್ಲಿ ಅಲ್ಲಿ ಅವ್ರ ಹೊಲದಾಗ ಹಾಕಿ ಒಂದು ಚೀಲಕ್ಕೆ 3,000 ರೂಪಾಯಿ ಕೊಡ್ಬೇಕು ಅವ್ರಿಗೆ. ಅವ್ರಿಗೆ ಇದು ಖರ್ಚು ಉಳಿತದೆ, ಇದು ಖರ್ಚು 3,000 ರೂಪಾಯಿ ಉಳಿತೈತ್ರಿ. ಇದಕ್ಕೆ ಏನಲ್ಲ, ನೇರವಾಗಿ 12 ಕೆಜಿಗೆ ನಾವು ಬಿತ್ಕೊಂಡ್ಬಿಡ್ತೀವಿ. ಆದ್ಮೇಲೆ ಅದು ಸಸಿ ಕಿತ್ಕೊಂಬರೋರಿಗೆ ಸರ್ ಎಕರೆಗೆ 100 ರೂಪಾಯಿ ಜಾಸ್ತಿ ಕೊಡುವ ಆ ಹೊಲದಲ್ಲಿ ಸಸಿ ಕಿತ್ಕೊಂಬಂದು ಇವರಿಗೆಲ್ಲ. ಅದರಿಂದ ಎಕರೆಗೆ 100 ರೂಪಾಯಿ ಜಾಸ್ತಿ ಆಗುತ್ತೆ, 3,000 ರೂಪಾಯಿ ಅವ್ರಿಗೆ ಹತ್ತರಿಗೆ ಕೊಡ್ಬೇಕು ಸರ್ ಒಂದ್ ಎಕರೆ. ಅದು 3,000 ರೂಪಾಯಿ ಉಳಿತೈತೆ ಸರ್, ಹಳೆ ಪದ್ಧತಿಯಲ್ಲಿ ಉಳಿತದೆ. ಸುಮಾರು ಒಂದು ಆರಂಭದ ಖರ್ಚುಗಳು ಒಂದು 5,000-6,000 ರೂಪಾಯಿ ಉಳಿಸಬಹುದು ನೀವು ಅನ್ಸುತ್ತಲ್ವಾ? 9,000 ರೂಪಾಯಿ ಬಡ್ಡೆ ಕೊಳೆ ರೋಗ ಬರೋದು, ಹುಳುಗಳು ಜಾಸ್ತಿ ಆಗೋದು. ಇದರಿಂದ ನಾವು ಏನ್ ಬಿತ್ತನೆ ಇದ್ರೆ ಹುಳನೇ ಇರಂಗಿಲ್ಲ. ನಾವು ರಾಸಾಯನಿಕ ಗೊಬ್ಬರ ಒಂದ್ ಸಿಂಪಲ್ ಒಂದು ತರ ಮೊದಲೇನ್ ಜ್ವಾಳ ಇದಕ್ಕೆ ಹಾಕಿದ್ರೆ ಒಂದ್ ಸ್ವಲ್ಪ ಗೊಬ್ಬರ ಹಾಕ್ಬಿಟ್ರೆ ಅದ್ರಲ್ಲೇ. ಈಗ ನೇರ ಕೂರಿಗೆ ಬಿತ್ತನೆಯನ್ನ ಮಾಡ್ತಾ ಇದ್ರಲ್ವಾ, ಇದನ್ನ ನೀವು ಎಲ್ಲಿ ತಿಳ್ಕೊಂಡ್ರಿ, ಹೇಗೆ ಇದ್ರ ಬಗ್ಗೆ ತಿಳುವಳಿಕೆ ಬಂತು ನಿಮಗೆ? ನಮ್ಮ ಸಮೂಹ ಸಂಸ್ಥೆ ಅಂತಂದೇಳಿ ನಮಗೀಗ 5 ವರ್ಷದಿಂದ ನಮಗೆ ಹಳ್ಳಿಗಳಲ್ಲಿ ಬಂದು ಅವರು ತಮ್ಮ ಸೇವೆ ಅವ್ರ ಮುಖ ಇದ್ರ ರೈತರ ಜೊತೆಲಿ ಮಾಡ್ತಿದ್ದಾರೆ ಸರ್. ಅವರು ನೇರವಾಗಿ ಕೂರು ಬಿತ್ತನೆ ಮಾಡ್ರಿ ಮಾಡ್ರಿ ಅಂತಂದು 3 ವರ್ಷದಿಂದ ಹೇಳ್ಕೊಂತ ಬಂದ್ರು. ನಾವು ಅವಾಗ ಸ್ವಲ್ಪ ಮಾಡ್ಕೊಂತ ಬಂದು ಈಗ ಈ ವರ್ಷ ಓದು 2 ವರ್ಷ ಇದರಿಂದ ನಮಗೆ ಖರ್ಚು ಬಹಳ ಕಡಿಮೆ ಬಂತು. ಕೀಮಿ ಕೀಟಗಳು ಇದಾಯ್ತು, ತಪ್ಪಲಗಸಾಯ ಇಂಥವು ಅಂತ ಆರ್ಗ್ಯಾನಿಕ್ ಮಾಡ್ಕೊಂಡು ನಾವು ಮಾಡಿದ್ರೆ ಹೋದ ವರ್ಷನೇ ಬಿತ್ತಿದ್ವಿ, 35 ಚೀಲ ಬಂದಿತ್ತು ಒಂದ್ ಎಕರೆಗೆ. ಹಿಂದಿನ ಪದ್ಧತಿಯಲ್ಲಿ ಹಿಂದಿನ ಪದ್ಧತಿಯಲ್ಲಿ 40 ಚೀಲ ಅದೆಲ್ಲ ಬರ್ತತ್ರಿ. ಎಲ್ಲ ಗೊಬ್ಬರ ಹಾಕ್ತಿದ್ವಿ, ನೀರು ನಿಂದ್ರಿಸ್ತಿದ್ವಿ, ಇದರಿಂದ ಖರ್ಚು ಜಾಸ್ತಿ ಬರ್ತಿತ್ತು. 40 ಚೀಲ ಮೇಲೆ ಬಂದ್ರು ಬಿಟ್ಟಾಗೇನು ಅದು ಖರ್ಚು ಸುಮಾರು 20,000 ರೂಪಾಯಿ ಮೇಲೆನೆ ಖರ್ಚು ಮಾಡ್ತಿದ್ವಿ ನಾವು. ಇದರಿಂದ ನಾವು ಇದು ಬರೀ ಹಚ್ಚಿ ಒಂದು ಗೊಬ್ಬರ ಹಾಕಿದ್ರಾಗ 10,000 ರೂಪಾಯಿ ಉಳಿತಾಯ ಆಗ್ತಿತ್ತಂದ್ರೆ ಅದಕ್ಕೂ 10,000 ರೂಪಾಯಿ ಹಾಕಿ ಮತ್ತೆ ಅದಕ್ಕೆ ಒಂದು ಡಬಲ್ ಕೋಟಿ ಗೊಬ್ಬರ ಹಾಕಿ ಇನ್ನೊಂದ್ಸರಿ ಗೊಬ್ಬರ ಹಾಕಿ ಗುಳಿಗೆ ಹಾಕಿ ಕೆಮಿಕಲ್ಗಳಂತೂ ಸಾಕಾಗಿ ಹೋಗ್ತವೆ. ಅದಕ್ಕಾಗಿ ನಾವು ಬಿತ್ತನೆ ಮಾಡೋದ್ರಿಂದ ಇದಕ್ಕೇನು ನಾವು ಆರ್ಗ್ಯಾನಿಕವಾಗಿ ತಪ್ಪಲ ಕಸಾಯ 2 ಸಾರಿ ಮಾಡ್ಕೊಂಡು ಆಮೇಲೆ ಬೇವಿನ ಬಿಸಿನೀರು ಅಂತಂದು ಅಲ್ಲ ಬಳ್ಳಳ್ಳಿ ಇವು ಈಗ ಈ ತರ ಮಾಡ್ಕೊಂಡು. ಈಗ ತರಬೇತಿ ನೀವು ಎಷ್ಟು ದಿನ ತಗೊಂಡ್ರಿ, ಇದ್ರ ಬಗ್ಗೆ ಎಲ್ಲಿ ತಗೊಂಡ್ರಿ? ಅಲ್ಲೇ ಹೋಗ್ತಿದ್ರಾ ಇವ್ರು ರೈತರು ನಿಮ್ಮ ಹೊಲದ ಅಲ್ಲೇ ಟ್ರೈನಿಂಗ್ ಕೊಡ್ತಿದ್ರು? ಅಲ್ಲೇ ಟ್ರೈನಿಂಗ್ ಕೊಡ್ತಿದ್ರು. ತಿಂಗಳ 2 ಸಾರಿ ಓದ್ತಿದ್ವಿ ನಾವು ಕಾರ್ಟಿಗೆ, ಅಲ್ಲಿ ಮಾಹಿತಿ ಕೊಡ್ತಿದ್ರು. ಮತ್ತೆ ಇಲ್ಲಿ ನಮ್ಮ ಒಟ್ಟಾಗಿ ನಮ್ಮ ಜೊತೆಗೆ ಬಂದು ಇಲ್ಲಿ ನಮಗೆ ಮಾಹಿತಿ ಕೊಡ್ತಿದ್ರು, ನಮಗೇನ ಈ ತರ ಮಾಡ್ಬೇಕಂತ ಮಾಡಿವ ಅಂತ ಹೇಳಿದ್ಗಟ್ಲೆ ಅವ್ರು ಅದಕ್ಕೆ ಸಜೆಷನ್ ಕೊಟ್ಟಗಟ್ಲೆ ನಾವು ಅವ್ರು ಹೇಳಿದ ತರನೇ ಮಾಡ್ಕೊತೀವಿ. ಈಗ ಶರಣಪ್ಪ, ನೀವು ಯುವಕರು, ಎಷ್ಟು ವಯಸ್ಸಿಗೆ ನಿಮಗೆ? ನನಗೆ 20 ವರ್ಷ. ಅಂದ್ರೆ ಇದನ್ನ ಜವಾಬ್ದಾರಿ ತಗೋಬೇಕಲ್ವಾ? ಈ ಜವಾಬ್ದಾರಿ ನೀವೇ ತೊಗೊಂಡ್ರೆ, ನಿಮ್ಮ ತಂದೆಯವ್ರು ತೊಗೊಂಡ್ರೆ ಹೇಗೆ? ಇದು ಹೊಸ ಮಾದರಿಯಪ್ಪ, ಏನಾರು ಲಾಸ್ ಆಗಿಬಿಟ್ರೆ ಹಿಂಗೆ, ಕೈ ಸುಟ್ಕೊಂಡ್ಬಿಟ್ರೆ ಹಿಂಗೆ, ಇದೆಲ್ಲ ಯಾಕೆ ಬೇಕು ಅಂತ ಈ ಥರ ವಿರೋಧ ಬಂತು ಮನೆಯಲ್ಲಿ? ಹಾಂ ಸರ್, ವಿರೋಧ ಬಂತು ಸರ್, ಅಪ್ಪವರಿಂದ ವಿರೋಧ ಬಂತು. ಆದರೂ ನಾನು ಮಾಡಮ್ಮ, ನೀರಿಂದ ಉಳಿತಾಯ ಆಗುತ್ತೆ, ಕೆಮಿಕಲನ್ನು ಕಡಿಮೆ ಮಾಡ್ಬೋದು, ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಹಾಕ್ಬೋದು, ಈ ಥರ ಮಾಡಿದ್ರೆ ಹಾಗೂ ಸೌಳು ಭೂಮಿಗಳಿಗೆ ಚೆನ್ನಾಗಿ ಬರ್ತಂತ ಕೇಳಲ್ಪಡಿದ್ದೀನಿ ಸರ್. ಸೌಳು ಭೂಮಿಯಲ್ಲೂ ಬೆಳಿಬೋದು, ಸೌಳು ಭೂಮಿಗೆ ಚೆನ್ನಾಗಿ ಬರ್ತದೆ. ಹಚ್ಚಿದ್ರೆ ನಾವು ಪೆಡ್ಲರ್ ಹೊಡೆದ್ರಿಂದ ಸೌಳು ಮೇಲ್ಗಡತಿಯಲ್ಲಿ ನಾಟಿ ಮಾಡಿದ್ಮೇಲೆ ಕುಂದಿರ್ತಿದ್ದೆ ಸರ್. ಈ ಬಿತ್ತನೆ ಮಾಡುವುದರಿಂದ ಮೇಲಿ ಮಣ್ಣಿಗೆ ಬೀಜ ಕೂರುವುದರಿಂದ ಆರೋಗ್ಯಕರವಾಗಿ ನಾಟಿಗೆ ಆಗಿ ಚೆನ್ನಾಗಿ ಚೆನ್ನಾಗಿ ಬರ್ತದೆ. ನಿಜ. ಈಗ ನಿಮ್ಮ ತಂದೆಯವರು ಬೇಡ ಅಂದಾಗೆ ನೀವು ಹೆಂಗೆ ಅವ್ರಿಗೆ ತಿಳುವಳಿಕೆ ಹೇಳಿದ್ರಿ? ಬರ್ತಾ ಅಂತ ಏನು ಸರ್, ಚೆನ್ನಾಗಿ ಬರ್ತಾ ಹೇಳಿದ್ದಾರೆ, ಎಲ್ಲ ಕೃಷಿ ಇಲಾಖೆದವ್ರು ಅವು ಎಲ್ಲ ಕೇಳಲ್ಪಟ್ಟಿನಿ. ನಾವು ಮಾಡಿದ್ರೆ ಚೆನ್ನಾಗಿ ಅವ್ರ ಜೊತೆ ನಿಂತ್ಕೊಂಡ್ರೆ ಆಮೇಲೆ ನಿಮ್ ಕೆಲಸದಲ್ಲಿ ಅವರು ಭಾಗವಹಿಸಿದ್ರು ಸರ್, ನಮ್ಮ ಜೊತೆ ನಿಮ್ಮ ಜೊತೆ ಭಾಗವಹಿಸಿದ್ರು, ಭಾಗವಹಿಸಿ ಆಮೇಲೆ ಫಸ್ಟಿಗೆ ಬೇದ್ರು ಸರ್. ಫಸ್ಟಿಗೆ ಎಲ್ಲ ಇದು ಅದಕ್ಕೆ ಮಾಡಕ್ ಹೋಯ್ದೆ, ಅವಾಗಲ್ದು ಹಳೆ ಪದ್ಧತಿ ಬೇಸಿತ್ತು ಇದೆಲ್ಲ ಸ್ವಲ್ಪ ಅದ್ರದ್ದು ತೊಂದರೆ ಅಂದ್ರೆ ಸರ್ ಕಳೆದ್ದು ಜಾಸ್ತಿ ಇದರಲ್ಲಿ. ನೇರ ಕುರುಗಿ ಬಿತ್ತನೆ ಕಳೆ ಸ್ವಲ್ಪ ಆರವಾಗಿ ಬರುವುದರಿಂದ ನೀರು ಏನಾದ್ರು ಸಂಗಲ್ಲ ಅಲ್ಲ ಸರ್ ನಾವು. ಹಾಗಾಗಿ ನೋಡೋರಿಗೆ ಒಂಥರ ಇದು ಕಾಣತ್ರಿ, ಬರದ ಬರದ್ರಿ ಯಾರು, ಅದು ಒಂಥರ ಸಹಜ ಕೃಷಿಗೆ ಹತ್ತಿರವಾಗಿರ್ತಕ್ಕಂಥ ಮಾದರಿ ಇದು. ಹಿಂದೆ ಸಹಜ ಕೃಷಿ ಅಂತ ಇತ್ತು, ಎಲ್ಲೋ ಜಾಗ ಇರ್ತದೆ ಅಲ್ಲಿ ಬೀಜ ಚೆಲ್ ಬಂದ್ಬಿಟ್ರೆ ಅಲ್ಲಿ ಕಳೆ ಇರ್ತದೆ, ಎಲ್ಲ ಇರ್ತದೆ, ಕಳೆ ಸಹಿತ ತೆಗೆಯೋದಿಲ್ಲ ಅಲ್ಲಿ ಅಂಥದ್ರಲ್ಲಿ. ಆದರೆ ಇಲ್ಲಿ ನಿಮಗೆ ಕಳೆ ಬಂದಾಗ ಜನ ಎಲ್ಲ ನೋಡಿದಾಗ ಇದಾಗಿರ್ತದೆ, ಭಯಪಟ್ಟಿರ್ತಾರೆ. ಭಯ ಹೋಗಿಸಿದ್ದಾರೆ ಸರ್, ಭಯ ಹೋಗಿಸಿದ್ದಾರೆ, ಆದರೂ ಧೈರ್ಯ ತಗೊಂಡು ಏನ್ ಅದನ್ನ ಕಳೆ ತೆಗಿಸಿದ್ರ ಮತ್ತೆ ಕಳೆ ತೆಗಿಸ್ತಾರ. ಹಾಗೂ ರೈತ ಸಂಪರ್ಕ ಕೇಂದ್ರದಿಂದ ನಾವು ಸೈಕಲ್ಗಳನ್ನ ಬಂದ್ವಿ ಸರ್, ನಾವು ಅರಗವು ಅದ್ರಾಗ ಸೈಕಲ್ ದಬ್ಬಿ ಕಸವನ್ನ. ಕಳೆ ಬಂದಾಗೆಲ್ಲ ನಿಮ್ಮ ಸಂಸ್ಥೆಯವ್ರಿಗೆ ಬೈಲಿಕ್ಕೆ ಶುರು ಮಾಡಿದ್ರೆ ಏನು ನಿಮ್ಮ ಮನೆಯವರೆಲ್ಲ ಹೇಗೆ? ನೀವು ಸ್ವಲ್ಪ ಕಳೆ ರೂಟ್ರ್ ಬಂದಾಗ ಮಾಡ್ಕಿರ ಅಂತಂದ್ರೆ ನಾವು ದಿನ ಡೈಲಿ ಒಂದು ಎರಡು ತಾಸು ಮೂರು ತಾಸು ಸೈಕಲ್ ರೂಟ್ರ್ ತಗೊಂಡು ಕಳೆ ತೆಗೆದು ಅದರಿಂದ ಗೊಬ್ಬರ ಖರ್ಚು ಉಳಿಸ್ಬೋದು. ಚೆನ್ನಾಗಿ ಬಂತಾಗ ಬರ್ತಾ ಬರ್ತಾ ಬರ್ತಾ ಆಮೇಲೆ ಹಚ್ಚಿದ್ಕಿಂತ ಅದು ಚೆನ್ನಾಗಿ ನಾವು ಬಿತ್ತಬೇಕಂತಂದು ಹೇಳಿ ಬೇಕಾದಷ್ಟು ಮಂದಿ ಅವ್ರು ಮಾತಾಡಿದರು. ಆದ್ಮೇಲೆ ಮತ್ತೆ ಜನರಿಗೆ ಆಮನಂತರ ಮನ ಪರಿವರ್ತನೆ ಆಗಿದೆ. ಈಗ ಒಂದು ಎಕರೆ ಈಗ ನೇರ ಕೂರಿಗೆ ಬಿತ್ತನೆ ಮಾಡಬೇಕು, ನಾನೊಬ್ಬ ಸಾಮಾನ್ಯ ರೈತ ಅಂದರೆ ಈ ನೇರ ಕೂರಿಗೆ ಬಿತ್ತನೆ ಮಾಡಬೇಕಂದ್ರೆ ಮೊದಲು ಏನು ಮಾಡಬೇಕು? ಮೊದಲನೇದಾಗಿ ಭೂಮಿಯನ್ನು ಹದವಾಗಿ ಮಾಡ್ಕೋಬೇಕು ಸರ್. ಹದವಾಗಿ ಮಾಡಿಕೊಂಡು ನಾವು ಮುಂಗಾರಿಗೆ ಮಳೆ ಆಗುವ ಮುನ್ನ ಒಣ ಭೂಮಿಯಲ್ಲಿ ಬಿತ್ತನೆ ಮಾಡಿಬಿಟ್ರೆ ಮಳೆ ಆದರೆ ಮಳೆಗೆ ನಾಟಕ ಮುಡಿಸ್ತಾರೆ. ಹೌದಾ? ಆಮೇಲೆ ನಾವು ಕೆನಲ್ ನೀರು ಕಾಲುವೆ ಮೂಲಕ ನೀರನ್ನು ಹಾಯಿಸಬಹುದು. ಒಂದು ಸಲ ನೀರನ್ನು ಹಾಯಿಸಿದ ಮೇಲೆ ಒಂದು ತಿಂಗಳವರೆಗೂ ನೀರನ್ನು ಬಿಡಲಿಲ್ಲ ಅಂದ್ರೆ ನಡೀತದೆ ಒಂದು ತಿಂಗಳವರೆಗೆ. ಅದೇ ನಾವು ಬಿತ್ತನೆ ಆದ್ಮೇಲೆ ಎಷ್ಟು ದಿನದೊಳಗೆ ನೀರು ಕೊಡ್ಲೇಬೇಕಂತ ಇದೆಯಾ? ಬಿತ್ತನೆ ಆದ್ಮೇಲೆ 40 ದಿವಸ ತಕ್ಕ ಟೈಮ್, 40-45 ದಿವಸ ತಕ್ಕ ಟೈಮ್ ಐತೆ ಸರ್. ನಡೀತದೆ ಒಣ ಭೂಮಿಯಲ್ಲಿ ಬಿತ್ತನೆ ಮಾಡಿದ್ರೆ ನಾಟಿ ಅಂತದ್ದು, ಇಲ್ಲಾಂದ್ರೆ ನಾವು 45 ದಿನದೊಳಗೆ ನೀರನ್ನು ಹಾಯಿಸಬಹುದು. ಈಗ ನಿಮಗಂತೂ ಕಾಲುವೆ ನೀರಿದ್ದಾವೆ ಅಥವಾ ಬೋರ್ ನೀರಿದ್ರೂ ಹರಿಸ್ಬೋದು, ಅಂದರೆ ಇದನ್ನು ಮಳೆ ಆಶ್ರಿತವಾಗಿ ಬೆಳೀಲಿಕ್ಕೆ ಸಾಧ್ಯತೆ ಇದೆಯಾ? ಮಳೆ ಆಶ್ರಿತವಾಗಿ ಅಂದರೆ ಆಗಲ್ಲ ಸರ್, ಅದು ಆಗಂಗಿಲ್ಲ ಸರ್. ನಮಗೆ ಮೊದಲನೇದಾಗಿ ಅಂದರೆ ಮುಂಗಾರು ಮಳೆ ಇರ್ತವಲ್ಲ ಸರ್, ಆ ಟೈಮ್ನೆ ನಾವು ಬಿತ್ತಿಬಿಟ್ರೆ ಮಳೆ ಆಗ್ಬಿಟ್ರೆ ಒಂದು ತಿಂಗಳವರೆಗೆ ನೆಡ್ಬಿಡುತ್ತೆ, ಆಮೇಲೆ ಕಲೆ ನೀರು ಬಿಡ್ತಾರೆ ಸರ್, ಅವಾಗ ನಾವು ಬಿಟ್ಕೊಂಡು ಹರಿಸಬಹುದು. ಈಗ ಮಲ್ಲಿಕಾರ್ಜುನ ಅವರೇ, ಈಗ ಒಂದು ಎಕರೆಗೆ ಬೀಜ ಬಿತ್ತಬೇಕು ಅಂದರೆ ಈ ನೇರ ಕೂರಿಗೆ ಬಿತ್ತನೆ ಕ್ರಮದಲ್ಲಿ ಬೀಜ ಎಷ್ಟು ಪ್ರಮಾಣ ಬೇಕು? ಹಿಂದಿನ ಪದ್ಧತಿಗೂ ಈ ಪದ್ಧತಿಗೂ ಬೀಜಗಳ ಬಿತ್ತನೆ ಎಷ್ಟು ಪ್ರಮಾಣದಲ್ಲಿ ಹೋಗುತ್ತೆ? ನಾವು 12 ಕೆಜಿಲಿಂದ 15 ಕೆಜಿ ಹೋಗುತ್ತೆ ಇದಕ್ಕೆ ನೇರ ಕೂರಿಗೆ ಬಿತ್ತನೆ. ಪಾಯಿಂಟ್ ಇದು ಜಾಸ್ತಿ ಇಟ್ಕೋಬೇಕಂದ್ರೆ 15 ಕೆಜಿ ಹೋಗುತ್ತೆ, ಇಲ್ಲಾಂದ್ರೆ 12 ಕೆಜಿನು ಸರಿ ಹೋಗ್ತದೆ ಸರ್. ಹಿಂದೆ 25-30 ಕೆಜಿ ಪ್ಯಾಕೆಟ್ ಹಾಕಿದ್ರು ಅದು ಒಂದು ಎಕರೆಗೆ ಬಂದ್ರೆ ಬಂತು ಬರಲಿಲ್ಲ ಸರ್, ಸಮಸ್ಯೆ ಒಂದು ಎಕರೆಗೆ ಬರ್ತಿತ್ತು, ಬಂದ್ರೆ ಎಕರೆ ಪಾಗೇನು ಬರ್ತಿತ್ತು ಚೆನ್ನಾಗಿ ಬಂದ್ರೆ. ಅದು ಅವ್ರ ಬೋರಿನ ಮುಖಾಂತರ ಅವ್ರ ಹೊಲದಾಗ ನಾವು ಬೋರಿಗೆ ಹಾಕಿ ಅವ್ರ ನೀರು ಚೆನ್ನಾಗಿರ್ಬೇಕು, ಅವ್ರ ಹೊಲದ ಭೂಮಿ ಚೆನ್ನಾಗಿರ್ಬೇಕು, ನಾವು ಹೋಗಿ ಹಾಕಿದ್ದು ಅವ್ರಿಗೆ ಒಂದು ಪ್ಯಾಕೆಟಿಗೆ 100 ರೂಪಾಯಿ ಕೊಡ್ಬೇಕು, ಮತ್ತೆ ನಾವೇ ಬೆಳೆಸಿಬೇಕು. ಅಂದ್ರೆ ಇದರಲ್ಲಿ ಒಟ್ಟು ಬೀಜಗಳ ಪ್ರಮಾಣ ಕಡಿಮೆ ಹೋಗುತ್ತೆ. ಈಗ ಕೂರಿಗೆ ಅಂದ್ರೆ ಸಾಲು ಸಾಲು ಇರ್ತದೆ, ಒಂದೊಂದು ಸಾಲಿಗೆ ಎಷ್ಟೆಷ್ಟು ಅಂತರ ಇರಬೇಕು, ಬೀಜದಿಂದ ಬೀಜಕ್ಕೂ ಎಷ್ಟು ಅಂತರ ಇರಬೇಕು? ಇದು ಇದು ಸರ್ 4 ಇಂಚು ಬೀಜದಿಂದ ಬೀಜ. ಹಾಂ, 4 ಇಂಚು ಅದು ಸೇಮ್ ಇದು ಬಿದ್ದಂಗೆ ಬೀಳ್ತದೆ ಬಿಡಿ ಸರ್. ಸಾಲಿನ ಅಂತ 6 ಇಂಚು 9 ಇಂಚು ನಾವು 9 ಇಂಚು ಕಡಿಮೆ 6 ಇಂಚು 7 ಇಂಚು ಇದು 9 ಇಂಚು ಇದ್ರೂ ಪರವಾಗಿಲ್ಲ. ಈಗ ಇದು ಯಂತ್ರ ಬೇಕಂತ ಹೇಳಿದ್ರಿ, ಈಗ ನಿಮ್ದು ಎಷ್ಟೆಕರೆ ನೀವು ಇದು ಮಾಡಿದ್ದು ಶರಣಪ್ಪ? 8 ಎಕರೆ ಮಾಡಿದಿರಿ. ಸೊ 8 ಎಕರೆಗೆ ನೀವು ನೇರ ಕೂರಿಗೆ ಬಿತ್ತನೆ ಮಾಡೋದ್ರಿಂದ ಯಂತ್ರ ಬಳಸಿದಿರಿ, ಹೌದಾ? ಈಗ 8 ಎಕರೆಗೆ ಯಂತ್ರ ಬಳಸೋದ್ರಿಂದ ನಿಮಗೆ ಯಂತ್ರಕ್ಕೆ ಕೊಡುವ ಬಾಡಿಗೆ ಆಗಿರ್ಬೋದು ಇತ್ಯಾದಿ ಆಗಿರ್ಬೋದು ನೀವು ಮ್ಯಾನೇಜ್ ಮಾಡಬಲ್ಲರಿ ನೀವು, ಹೌದಾ? ಇದನ್ನ ಸಣ್ಣ ಹಿಡುವಳಿದಾರ ಇದು ಮಾಡ್ಲಿಕ್ಕೆ ಸಾಧ್ಯ ಆಗ್ತದ? ಆಗುತ್ತೆ. ಅದಕ್ಕೂ ಈಗ ಯಂತ್ರಕ್ಕೆ ಎಷ್ಟು ಕೊಡ್ತೀರಿ ನೀವು ಬಾಡಿಗೆ? ಎಕರೆಗೆ 800 ರೂಪಾಯಿ. ಎಕರೆಗೆ 800 ರೂಪಾಯಿ ಕೊಡ್ತೀರಿ? ಇದು 8 ಎಕರೆ ಆದ್ರೂ ಇಂಟು 8 ಎಕರೆ ಲೆಕ್ಕ ಸರ್. ಅದಕ್ಕೆ ಸಣ್ಣ ರೈತರಿಗೆ ಆದ್ರೂ 1 ಎಕರೆ 2 ಎಕರೆ ಮಾಡ್ಕೊಂಡವ್ರು ಗುಟ ಎಕರೆ ಲೆಕ್ಕ ಇರ್ತಾರೆ ಸರ್, ಕೊಡ್ಬೋದು. ಒಂದು 700 ರೂಪಾಯಿ ಅಲ್ಲಿ ಅದಕ್ಕೆ ಯಂತ್ರಕ್ಕೆ ಹೋಗ್ತದೆ 8 ಎಕರೆ ಮಾಡಿರೋದು. ಹಾಂ ಹಾಂ, ಸರಿ. ಆಮೇಲೆ ಈಗ ಯಂತ್ರಗಳಿಂದ ನೀವು ಬಿತ್ತನೆ ಮಾಡ್ತೀರಿ, ಇದಾಗ್ತದೆ 30 ದಿನ 40 ದಿನ ನೀರು ಕೊಡದೆ ಇದ್ರೂ ನಡೀತದೆ ಅಂತ ಹೇಳ್ತೀರಿ. ಈ 30 ದಿನದ 40 ದಿನದ ಅಂತರದಲ್ಲಿ ಕಳೆ ಬರ್ಲಿಕ್ಕೆ ಶುರು ಆಗ್ಬಿಡ್ತದಲ್ವಾ? ಅಂದ್ರೆ ಮಳೆ ಆದ್ರೆ ಸರ್ ಕಳೆ ನಾಟುತ್ತೆ. ಮಳೆ ಬಂತು ಅಂದ್ರೆ ನೆಲ ಹಸಿ ಆಯ್ತು ಅಂದ್ರೆ ಕಳೆ ಸಹಜವಾಗಿ ಬಂದು, ಈ ಕಳೆ ಬಂತು ಅಂದ ಕೂಡಲೇ ನೀವು ಏನ್ ಮಾಡ್ತೀರಿ ಅವಾಗ ಅದನ್ನ ನಿಯಂತ್ರಣ ಮಾಡೋದಕ್ಕೆ? ಕಳೆ ತೆಗಿಸ್ತಿರೋ ಅಥವಾ ಕಳೆ ನಾಶಕಗಳನ್ನು ಬಳಸ್ತಿರೋ? ಇಲ್ಲ ಸರ್, ಗಳೆಯೋದ ಮುಖಾಂತರನೂ ಕಳೆ ನಾಶ ಮಾಡಬಹುದು. ಇಲ್ಲಾಂದ್ರೆ ಈ ಸೈಕಲ್ ರೂಟ್ರು ಇವು ತರ ಬಂದವ, ಇವನೂ ಮಾಡಬಹುದು. ನಾವು ಗಳೆವಿಲ್ಲ, ಈಗ ಎತ್ತಿಲ್ಲ ಇದೆಲ್ಲ, ನಾವು ಸೈಕಲ್ ರೂಟ್ರ್ ತರ ಹೊಡ್ಕೋಬಹುದು. ಇಲ್ಲಾಂದ್ರೆ ಲೇಬರ್ ಹೆಣ್ಮಕ್ಳು ಕೂಡ ಮಾಡಿಸ್ಬೋದು. ಆದ್ರೆ ಕಳೆನಾಶಕಗಳನ್ನು ಬಳಸಲ್ಲ, ಕಳೆನಾಶಕದಲ್ಲಿ ಯಂತ್ರಗಳು ಬಳಸಗಲ್ಲ ಸರ್. ಅದೇ ನಾವು ಸೈಕಲ್ ರೂಟ್ ದಬ್ಬೋದ್ರಿಂದ ಅಲ್ಲ, ಕಳೆನಾಶಕ ಔಷಧಿಗಳು ಬರ್ತಾವಲ್ಲ, ಪೌಡರ್ ಆಗಿ ಇದ್ರಿಂದ ಮಾಡೋದ್ರಿಂದ ನಾವು ನೀವು ಸಾವಯವ ಇಲ್ಲಿ ಹೆಚ್ಚು ಅಪ್ಲೈ ಮಾಡ್ತಾ ಇರೋದ್ರಿಂದ ಕಳೆನಾಶಕ ಔಷಧಿಗಳನ್ನು ನೀವು ಬಳಸೋದಿಲ್ಲ. ಸರಿ, ಈಗ ಕಳೆ ನಿಯಂತ್ರಣ ಆದ್ಮೇಲೆ ಮಳೆ ಬಂದ್ಮೇಲೆ ಸಸಿ ನಾಟ್ಕೊಳ್ಳುತ್ತೆ, ಸಸಿ ಬೆಳಿಲಿಕ್ಕೆ ಶುರು ಮಾಡ್ತದೆ. ನಂತರದಲ್ಲಿ ನಿರ್ವಹಣೆ ಏನು? ನಿರ್ವಹಣೆ ಸರ್, ಕಳೆವೆಲ್ಲ ನಾವು ತೆಗೆದ್ಮೇಲೆ ನಾಟಿ ಆಗಿ 1 ತಿಂಗಳಾದ್ಮೇಲೆ ರಾಸಾಯನಿಕ ಗೊಬ್ಬರವನ್ನು ಅತಿ ಕಡಿಮೆ ಅಂದ್ರೆ ನಾವು 1 ಕ್ವಿಂಟಲ್ ಹಿಂಗೆ ಹಾಕ್ತೀವಿ ಸರ್. 1 ಎಕರೆಗೆ? ಹಾಂ, ಎಕರೆಗೆ 1 ಕ್ವಿಂಟಲ್ ಮೊದಲೇ ಸಲಗೆ ಹಾಕ್ಬಿಡ್ತಿದ್ವಿ. ಯಾವುದು ಗೊಬ್ಬರ ಹಾಕ್ತಿದ್ರಿ? ಕಾಂಪ್ಲೆಕ್ಸ್ ಹಾಗೆ ಯೂರಿಯಾ. ಅಲ್ಲಿ ನಮ್ಮ ಹಳೆ ಪದ್ಧತಿ ಪ್ರಕಾರ ಅಂದ್ರೆ ಯೂರಿಯಾ ಗೊಬ್ಬರವನ್ನು ಜಾಸ್ತಿ ಮಾಡುದು. ಈಗ ಈ ಬಿತ್ತನೆಯಿಂದ ಯೂರಿಯಾ ಗೊಬ್ಬರವನ್ನು ಕಡಿಮೆ, ಯೂರಿಯಾವನ್ನು ಕಡಿಮೆ ಹಾಕ್ಬೋದು, ಕಾಂಪ್ಲೆಕ್ಸ್ ಅನ್ನು ಕಡಿಮೆ ಹಾಕ್ಬೋದು. ನಾವು ಎರಡು ಸೇರಿ 30-35 ಕೆಜಿ ಕಾಂಪ್ಲೆಕ್ಸ್, 15 ಕೆಜಿ ಯೂರಿಯಾವನ್ನು ಮೊದಲೇ ಹಂತಕ್ಕೆ 1 ತಿಂಗಳ ನಂತರ ನಾವು ಅದನ್ನ 50%ಕ್ಕಿಂತಲೂ ಹೆಚ್ಚು ಇಲ್ಲಿ ಗೊಬ್ಬರ ಕಡಿಮೆ ಆಗುತ್ತೆ. ಹಂಗಾಗಿ ನಿಮಗೆ ರಾಸಾಯನಿಕ ಗೊಬ್ಬರಗಳಿಗೆ ವೆಚ್ಚ ಕಡಿಮೆ ಆಗ್ತಾ ಹೋಗ್ತದೆ. ಎಷ್ಟು ಸಲ ಕೊಡಬೇಕು ನಿಮಗೆ ಭತ್ತದ ಬೆಳೆ ಬರೋವರೆಗೂ ಈ ಗೊಬ್ಬರ? ನಾವು ಮೂರು ಸಲ ಕೊಡ್ತೀರಿ. ಎಷ್ಟು ದಿನಕ್ಕೆ ಒಂದು ಅಂತರದಲ್ಲಿ ಕೊಡ್ತೀರಾ ನೀವು ಸರ್? ಸುಗ್ಗಿ ಮುಂಗಾರು ಮಳೆಗಾಲ ಸರ್, ಅದು ಬೆಳೆ 5 ದಿನಕ್ಕೊಮ್ಮೆ, 15 ದಿನ 20 ದಿನ. ಹಾಂ, ಬೆಳೆ ಯಾವ ಥರ ಇರುತ್ತೋ ಅದ್ರ ಮೊದಲು ತಿಪ್ಪೆ ಕಸ ಹಾಕಿಂಬೋದ್ರಿಂದ ನಮಗೆ ಉಳಿತಾಯ ಇರ್ತವೆ, ಚೆನ್ನಾಗಿರ್ತದೆ. ತಿಪ್ಪೆ ಕಸ ಹಾಕಿರ್ತೀವಿ, ಭೂಮಿ ಅದವಾಗಿ ಮಾಡ್ಕೊಂಡಿರ್ತೀವಿ. ಅದಕ್ಕಾಗಿ ಗೊಬ್ಬರ ಒಂದೊಂದು ಸರ್ತಿಗೆ 1 ಕ್ವಿಂಟಲ್ ಹಾಕಿದ್ರು 3 ಕ್ವಿಂಟಲ್ ಗೊಬ್ಬರದಾಗ ಇದಾಗುತ್ತೆ ಸರ್. ಈಗ ಒಬ್ರು ನೀವು ಸಾವಯವದಲ್ಲೇ ಕುರಿಗೆ ಭತ್ತ ಬೆಳೆದಿದ್ದೀರಿ, ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಿದಿರಿ ರಾಸಾಯನಿಕ ನೀವು ಶರಣಪ್ಪ? ನಾವು 1 ಕ್ವಿಂಟಲ್ ಕಡಿಮೆ ಮಾಡಿದ್ವಿ ಸರ್. 1 ಕ್ವಿಂಟಲ್. ಈಗ ನೀವು? ನಾವು ಗೊಬ್ಬರದಲ್ಲೇ ಇದ್ದಕ್ಕಂದ್ರೆ ನಾವು 2.5 ಕ್ವಿಂಟಲ್ 1 ಎಕರೆಗೆ ಬಳಸಿದ್ವಿ. ಮೊದಲು ನಾವು 4 ಕ್ವಿಂಟಲ್ 5 ಕ್ವಿಂಟಲ್ ತಕೊಂಡ ಗೊಬ್ಬರ ಹಾಕಿದ್ವಿ. ಈಗ 2.5 ಕ್ವಿಂಟಲ್ಗೆ ನಾವು ರಾಸಾಯನಿಕ ಬೆಳೆಸಿದ್ರೆ ಸಾವಯವ ಏನೇನು ಕೊಟ್ಟಿದ್ರಿ? ಸಾವಯವ ನಾವು ತೊಪ್ಪಲ ಕಸಾಯ ಇದೆ ಅಂತ ಒಂದೇ ಸರ ಹೊಡೆದಿದ್ವಿ ತಿಪ್ಪೆ ಗೊಬ್ಬರದಿಂದ. ಆಮೇಲೆ ಇವು ಬೇನೆ ಹಿಂಡಿ ಸಿಂಪರಣೆ ಮಾಡಿವಿ ನಾವು ತೊಪ್ಪಲ ಕಸಾಯದಿಂದ ಮಾಡಿವಿ. ಈಗ ಹಳೆ ಪದ್ಧತಿಯಲ್ಲಿ ಭತ್ತಕ್ಕೆ ಬರ್ತಕ್ಕಂತ ರೋಗಗಳು ಈ ಕೂರಿಗೆ ಬಿತ್ತನೆಯ ಕ್ರಮದಲ್ಲೂ ಸಹಿತ ರೋಗಗಳು ಬರ್ತವ ಹೇಗೆ ಶರಣಪ್ಪ? ಬರ್ತಾವ ಸರ್, ಆದಷ್ಟು ಕಡಿಮೆ ಸರ್. ಕಡಿಮೆ ಬಹಳ ಕಡಿಮೆ ಕಡಿಮೆ. ಯಾಕಂದ್ರೆ ಅದು ಹಳೆ ಪದ್ಧತಿ ಅಂದ್ರೆ ನೀರು ನಿಂದಿರಿಸಿ ಬಿಡ್ತಿದ್ವಿ ಸರ್. ನೀರು ನಿಂತಾಗ ಬ್ಯಾಕ್ಟೀರಿಯಾ ಹುಟ್ಟಿಕೊಂಡು ಅಲ್ಲಿ ದ್ವಾಮಿಗಳು ಅಂತಂದು ಹೇಳಿ ಆಗ್ತಾವ ಸರ್. ಅದರಿಂದ ಭತ್ತದ ಇಳುವರಿ ಕಡಿಮೆ, ಬೆಳೆಯಂಗಿಲ್ಲ ಸರ್. ಇದರಿಂದ ನೀರಿಂದ ಬಹಳ ಉಳಿಸ್ಬೋದು ಸರ್. ನಾನು ಈ ಅವಧಿ ಒಳಗೆ ಪ್ರಯೋಗ ಮಾಡಿರೋದನ್ ಸರ್, 5 ಎಕರೆ ಹಚ್ಚಿದ್ರ ಹಳೆ ಪದ್ಧತಿಯಾಗಿ ಮಾಡಿದ್ರೆ 5 ಎಕರೆಗೆ ಅಷ್ಟೇ ನೀರು ಆಗ್ಬೋದು ಸರ್. ನಮ್ಮಲ್ಲೂ ನಾನು 8 ಎಕರೆಗೆ ಬಿತ್ತೀನಿ ಸರ್. 8 ಎಕರೆ ಅದೇ ನೀರನ್ನ 8 ಎಕರೆವರೆಗೂ ಹರಿಸಿನಿ ಸರ್. 5 ಎಕರೆಗೆ ಬಳಸೋ ನೀರನ್ನ 8 ಎಕರೆಗೆ ಬಳಕೆ ಮಾಡ್ಕೊಂಡಿದ್ದೀರಿ. 30% ನೀರು ಉಳಿತಾಯ ಮಾಡ್ತದೆ. ಆ ಮೂಲಕ 1-3 ಎಕರೆ ಜಾಸ್ತಿ ಬೆಳಿಲಿಕ್ಕೆ ಜಾಸ್ತಿ ಬೆಳೆ. ಓಹೋ, ಈಗ ಸಾಮಾನ್ಯವಾಗಿ ನೇರ ಕೂರಿಗೆ ಬಿತ್ತನೆಯ ಭತ್ತದಲ್ಲಿ ರೋಗಗಳು ಏನು ಬರ್ತವೆ ಹೆಚ್ಚಾಗಿ? ರೋಗಗಳನ್ನ ಕ್ಯಾನ್ಸರ್, ಇದು ಲದ್ದಿ ಅಂತ ಬರುತ್ತೆ, ಗರಿಗಳನ್ನು ಅದು ತಿನ್ಕೊಂತ ಹೋಗ್ತಾರೆ ಫಸ್ಟಿಗೆ. ಹುಳ ಸರ್, ಅದು ಎದಕ್ಕೆ ಎದಕ್ಕೋಸ್ಕರ ಬರ್ತದೆ? ಫಸ್ಟಿಗೆ ಕಸ ಸ್ವಲ್ಪ ಕಳೆಗಳು ಜಾಸ್ತಿ ಬೀಳುತ್ತಲ್ಲ ಸರ್ ಬಿತ್ತಿದ್ದಂದ್ರೆ, ಸ್ವಲ್ಪ ಡ್ರೈ ಆದಾಗ ಕಳೆ ಇರೋ ಸಲಗ ಅದು ಸ್ಟಾರ್ಟಿಂಗ್. ನೀವೇನಂದ್ರೆ ಅದಕ್ಕೆ ಲದ್ದಿ ಹುಳ ಅಂತ? ಲದ್ದಿ ಅಂತ ಸರ್. ನಮ್ಮ ಕಡೆ ಅದು ಸಸ್ಯನ ತಿಂತದ? ಗರಿಯನ್ನ ತಿನ್ಕೊಂಡು ಅದು ನಮಗೆ ಮೊದಲೇದಾಗಿ ಸಮಸ್ಯೆ ಸರ್. ಇದನ್ನ ಹೆಂಗೆ ನೀವು ಗುರುತಿಡ್ತೀರಿ? ತುಂಬ ದೊಡ್ಡ ಪ್ರಮಾಣದಲ್ಲಿ ಆದ್ಮೇಲೆ ನೋಡ್ತಿರೋ ಅಥವಾ ಮೊದಲೇ ನೋಡ್ಕೊಂತಾರ ಹೇಗೆ? ಅದು ಸುಳಿ ಬೆಳ್ಕೊಂತ ಹೋಗ ಸರ್, ಗರಿಯನ್ನ ತಿನ್ಕೊಂತ ಹೋಗೋದು, ಅದು ತುಂಡು ತುಂಡಾಗಿ ಬೆಳೋದು, ಆ ಥರ ಆಗಸ. ಇದು ಹೇಗೆ ಎಲ್ಲೋ ಒಂದು ಕಡೆಯಿಂದ ಶುರು ಆಗ್ತದೋ ಒಂದೇ ಸಲಕ್ಕೆ ಇಡೀ ಭತ್ತಕ್ಕೆಲ್ಲ ಇದಾಗುತ್ತೆ ಹೇಗೆ? ಭತ್ತ ಸರ್ ಅಲ್ಲಲ್ಲಿ ಕಾಣಿಸಂತ ಸರ್. ಏನು ಮಾಡಿದ್ರಿ ಅದು ನಿಯಂತ್ರಣ ಮಾಡೋಕ್ಕೆ? ಏನು ಮಾಡಿದ್ರಿ ನೀವು ಇದು ನಿಯಂತ್ರಣ ಮಾಡೋ? ಕೆಮಿಕಲ್ ಬೆಳೆಸಿ ಫಸ್ಟ್ನೇ ಅದಕ್ಕೆ ಅಷ್ಟೇ ಮಾಡಿಸಿದ್ವಿ ಸರ್ ಫಸ್ಟಿಗೆ. ಆಮೇಲಿದ್ದ ಅದು ಕಂಟ್ರೋಲ್ ಆಯ್ತು ಸರ್. ಕಂಟ್ರೋಲ್ ಆದಾಗಲಿದ್ದ ನಾವು ಗೊಬ್ಬರಗಳನ್ನ ಹಾಕ್ಯಂತ ಬೆಳೆಸಿದ್ ಬಂದ್ವಿ. ಸ್ವಲ್ಪ ಭೂಮಿ ಆರೋಗ್ಯ ಬರೋದ್ರಿಂದ ರೋಗಗಳು ಕಡಿಮೆ ಬರ್ತದೆ ಇದಲ್ಲದೆ ಬೇರೆ ಯಾವ ರೋಗಗಳು ಬಂದ್ವು? ಬೇರೆ ಯಾವಲ್ಲಿ ಸರ್, ಲಾಸ್ಟ್ ಹಾಲು ತುಂಬ ಕಾಳು ಕಟ್ಟೋ ಟೈಮ್ನಾಗ ಕೊಳ್ಳೆ ಅಂತ ಒಂದು ಬರ್ತದೆ, ಕೊಳ್ಳಿ ರೋಗ ಬಂತು. ಏನದು ಕೊಳ್ಳಿ ರೋಗ ಅಂದ್ರೆ ಏನು? ಹೆಂಗೆ? ತೆನೆ ಒಣಗುತ್ತೆ ಸರ್. ತೆನೆ ಒಣಗ್ತದ? ಅದಕ್ಕೆ ನಾವು ಅವಾಗ ಎಣ್ಣೆ ಸಿಂಪರಣೆ ಮಾಡಿದ್ವಿ. ಅಲ್ಲಿ ರಾಸಾಯನಿಕದ ಔಷಧಿ ಬಳಸಿದಿರಿ. ಆಮೇಲೆ ಇದು ಎರಡೇನಾ ಇಷ್ಟು? ನಾವು ಫಸ್ಟ್ ಇವರು ಕೆಮಿಕಲ್ ಔಷಧಿಗಳನ್ನು ಬಳಸಿದ್ದಾರೆ. ನೀವು ಈ ರೋಗಗಳು ಬಂದಾಗ ಏನ್ ಮಾಡಿದ್ರಿ ನೀವು? ನಾವು ತಪ್ಪಲ ಕಸಾಯ ಅಂತಂದೇಳಿ ಫಸ್ಟಿಗೆ ಬೇನೆ ಹಿಂಡಿ ತಪ್ಪಲ ಕಸಾಯ, ಅದು ಇನ್ನೂ ಒಂದು ನಮ್ಮ ಆರ್ಗ್ಯಾಲಿಕ ಇದ್ರಾಗ ಕೊಟ್ಟಿದ್ರು. ಅದನ್ನ ನಾವು ಒಂದು ತಿಂಗಳ ಮುಖಾಂತರ ತಿರುವಿ ಆಮೇಲೆ ಹತ್ತು ದಿವಸಕ್ಕೊಮ್ಮೆ ಮೂರು ಸಲ ಸಿಂಪರಣೆ ಮಾಡಿವಿ. ಅದರಿಂದ ಯಾವ ರೋಗನೂ ಬಂದಿದೆ. ಈ ಕಷಾಯಗಳನ್ನೆಲ್ಲ ನೀವೇ ಮಾಡ್ಕೊಂತಿದ್ರ? ಕಷಾಯಗಳು ನಾವು ಮಾಡ್ಕೊತಿದ್ವಿ. ಇದೆಲ್ಲ ನೀವು ತರಬೇತಿ ತಗೊಂಡಿದ್ರ? ತರಬೇತಿ ಇದೆ, ನಮ್ಮ ಸಮೂಹದವ್ರಿಗೆ ಕೊಟ್ಟಿದ್ದು ತರಬೇತಿ. ಆ ಗೋಮೂತ್ರ ತಪ್ಪಲ ನಾಲ್ಕು ನಮ್ಮನೆ ತಪ್ಪಲ ಲೆಕ್ಕಿ ಎಕ್ಕಿ ಮತ್ತೆ ಪ್ಯಾರ್ಲಿ ಬಪ್ಪಳೆ ತಪ್ಪಲ ಇವೆಲ್ಲ ಕುಟ್ಟಿ ಗೋಮೂತ್ರದಾಗ ಹಾಕಿ ರುಬ್ಬಿ ಕೊಳೆ ಬಿಟ್ಟು ಒಂದು 15 ದಿವಸ ಕೊಳೆ ಬಿಟ್ಟು ಅದನ್ನೆಲ್ಲ ರುಬ್ಬಿ ಹಿಂಡಿ ಹೊಡಿತೀವಿ. ಈಗ ನೀವು ಗೋಮೂತ್ರ ಬಳಸ್ತೀರಿ ಔಷಧಿ ಮಾಡೋಕ್ಕೆಲ್ಲ, ದನಕರುಗಳೆಲ್ಲ ನೀವು ಕಟ್ಕೊಂಡಿದ್ರ? ದನಕರುಗಳು ಕಟ್ಕೊಂಡಿದ್ದೀವಿ. ಕಟ್ಕೊಂಡಿದ್ದೀವಿ. ಈಗ ಟ್ರ್ಯಾಕ್ಟರ್ ಬಂದ್ವೆ, ಟಿಲ್ಲರ್ ಬಂದ್ವು, ಎಲ್ಲ ಬಂದವು. ದನಕರುಗಳನ್ನು ನೀವು ಯಾವ್ದಕ್ಕೆ ಬಳಸ್ತೀರಿ ಈಗ? ದನಕರುಗಳು ನಮ್ಮ ಮೊದಲದ್ದು ಅದಾವ ರೀ, ಅದಕ್ಕಾಗಿ ಒಂದು ಎರಡು ಇರ್ಬೇಕಂತಂದು ಕಟ್ಕೊಂಡಿದ್ದೀವಿ. ಸೊ ಅದು ಗೋಮೂತ್ರ ಈ ಔಷಧಿ ಮಾಡ್ಕೊಳ್ಳೋಕ್ಕೆಲ್ಲ ಬಳಕೆ ಆಗುತ್ತೆ. ಅಂದರೆ ರೈತನಿಗೆ ದನಕರುಗಳು ಅಗತ್ಯ ಇದೆ. ಐತೆ. ನೀವು ಎಷ್ಟೇ ಸುಧಾರಣೆ ಆದರೂ, ಎಷ್ಟೇ ಯಂತ್ರಗಳು ಬಂದರೂ ಸಹಿತ ದನಕರುಗಳು ಗೊಬ್ಬರಕ್ಕಾಗಿ ಬೇಕು. ಹೌದು ಸರ್, ಹೌದು. ಆ ಗೋಮೂತ್ರವನ್ನು ಇಟ್ಕೊಂಡು ಮುಂದೆ ಔಷಧಿಗಳನ್ನು ಮಾಡಿಕೊಂಡು ಹೌದು ಸರ್ ಕೀಟನಾಶಕ ರೀತಿಯಲ್ಲಿ ಅದನ್ನು ಬಳಕೆ ಮಾಡ್ಕೊಳ್ಬೇಕಾದ್ರೆ ಬೇಕಾಗ್ತದೆ. ಏನು ರೋಗ ಕಂಡಿಲ್ಲ ಅಂದ್ರೆ ಕೂಡ ನಾವು ತಿಂಗಳ 2 ಸರಿ ಅದು ಸಿಂಪರಣೆ ಮಾಡ್ಕೊಂಡು ಹೋಗ್ಬಿಟ್ಟು ನಮ್ಗೆ ಯಾವ ರೋಗನೂ ಬಂದಿಲ್ಲ ನಮ್ಗೆ. ಅಂದರೆ ಈಗ ಮಲ್ಲಿಕಾರ್ಜುನ ಅವರು ಶರಣಪ್ಪರಿಗಿಂತ ಮುಖ್ಯವಾಗಿ ಸಾವಯವ ಔಷಧಿಗಳನ್ನೇ ಹೆಚ್ಚು ಬಳಸಿದ್ದಾರೆ. ಹೆಚ್ಚು ಬಳಸಿದ್ರು ಸರ್. ರಾಸಾಯನಿಕ ಕಡಿಮೆ ಮಾಡ್ಕೊಂಡು ಬಂದಿದ್ದೀರಿ? ಕಡಿಮೆ. ರಾಸಾಯನಿಕ ಬಳಸೇ ಇಲ್ಲ. ಗೊಬ್ಬರ ಹಾಕಿದೀವಿ ರೀ. ಅದೇ ಹಾಕಿದ್ವಿ. ಅದೇ ಒಂದು ಎರಡು ಪ್ರಮಾಣದಲ್ಲಿ 2 ಕ್ವಿಂಟಲ್ ಇದು ತಿಪ್ಪಿ ಗೊಬ್ಬರನೇ ಹಾಕಿದ್ವಿ. ತಿಪ್ಪಿ ಗೊಬ್ಬರ ಹೆಚ್ಚು ಬಳಕೆ ಮಾಡ್ಕೊಂಡಿದ್ರಿ, ಸ್ವಲ್ಪ ಪ್ರಮಾಣದಲ್ಲಿ ಗೊಬ್ಬರ ಹಾಕಿದ್ರೆ ರಾಸಾಯನಿಕ ಹಾಕಿದ್ವಿ. ಇನ್ನುಳಿದಂತೆ ಎಲ್ಲ ಔಷಧಿ ಸಿಂಪರಣೆಗಳಾಗಿರ್ಬೋದು ಅವೆಲ್ಲವೂ ಸಹಿತ ನೀವೇ ಮಾಡ್ಕೊಂಡಿದ್ದೀರಾ ಸಾವಯವ ರೂಪದಲ್ಲಿ? ರೂಪದಲ್ಲಿ ನಿಮ್ಮ ಪರಿಸರದಲ್ಲಿ ಸಿಗ್ತಕ್ಕಂಥ ಎಲೆಗಳನ್ನು ಇಟ್ಕೊಂಡು ಔಷಧಿ ಮಾಡ್ಕೊಂಡು ಬಳಕೆ ಮಾಡ್ಕೊಂಡಿದ್ದೀರಾ. ಇಳುವರಿ ಹೇಗೆ ಬಂತು ನಿಮ್ಮ ಇದರಲ್ಲಿ? 30 ಕ್ವಿಂಟಲ್ 30 ಕ್ವಿಂಟಲ್ ಬಂತು ಎಕರೆಗೆ. ಅಂದರೆ ಅದಕ್ಕೂ ಇದಕ್ಕೂ ಸ್ವಲ್ಪ ಇಳುವರಿ ಕಡಿಮೆ ಅನಿಸುತ್ತಾ ಹಳೆ ಪದ್ಧತಿಗೆ? ಇದಕ್ಕೂ ಹಳೆ ಪದ್ಧತಿಗೆ ಅನ್ಸರ ನಾವು ಗೊಬ್ಬರಗಳನ್ನು ಇದು ಕೆಮಿಕಲ್ ಅಂದರೆ ರಾಸಾಯನಿಕ ಗೊಬ್ಬರಗಳನ್ನ ಜಾಸ್ತಿ ಮಾಡ್ತಾ ಇದ್ದೀವಿ ಸರ್. ಅಲ್ಲಿ ಖರ್ಚು ಉಳಿಸಿದ್ದೀರಿ? ಅಲ್ಲಿ ಜಾಸ್ತಿ ಮಾಡ್ತೀವಿ, ಜಾಸ್ತಿ ಬೆಳಿತೀವಿ, ಖರ್ಚು ಜಾಸ್ತಿ ಸರ್. ಇಲ್ಲಿ ಗೊಬ್ಬರಗಳನ್ನು ಕಡಿಮೆ, ಬಹಳ ಮುಖ್ಯವಾಗಿ ಭೂಮಿಯನ್ನು ಉಳಿಸ್ತಾ ಇದ್ದೀವಿ. ಭೂಮಿ ಅದರ ಸಾರವನ್ನು ಉಳಿಸ್ಕೊಳ್ತಾ ಇದ್ದೀರಿ. ಅಂದರೆ ಹೆಚ್ಚು ನೀರು ಹಾಕಿ ಭೂಮಿಯಲ್ಲಿ ಫಂಗಸ್ ಬರೋ ರೀತಿಯಲ್ಲಿ ಅದನ್ನು ಕಡಿಮೆ ಮಾಡ್ಕೊಂಡಿದ್ದೀರಿ. ಅದ ಆಮೇಲೆ ಹೆಚ್ಚು ರಾಸಾಯನಿಕಗಳನ್ನು ಬಳಕೆ ಮಾಡೋದ್ರಿಂದ ಭೂಮಿ ಮುಂದೆ ಅದರ ಭವಿಷ್ಯದಲ್ಲಿ ಅದರ ಸಾರ ಸತ್ವ ಎಲ್ಲ ಕಳ್ಕೊಂಡು ಹೋಗ್ತಾ ಇದೆ. ಸೊ ಹಾಗಾಗಿ ನೇರ ಕೂರಿಗೆ ಬಿತ್ತನೆಯ ಮುಖಾಂತರ ನೀವು ಭೂಮಿಯ ಸಾರವನ್ನು ಅದರ ಸತ್ವವನ್ನು ಉಳಿಸ್ಕೊಂಡು ಹೋಗುವ ಕ್ರಮದಲ್ಲೂ ಸಹಿತ ಮುಂದುವರಿತಾ ಇದ್ದೀರಾ. ಈಗ ಈ ಥರದ ನೇರ ಕೂರಿಗೆ ಬಿತ್ತನೆಗೆ ಯಾವ ತಳಿ ಭತ್ತ ಸೂಕ್ತ? ಮಣ್ಣಿನ ಆಧಾರದ ಮೇಲೆ ನಾವು ಬೀಜಗಳು ಯಾವ್ದು ಬೆಳೆದಿದ್ರಿ ನೀವು? ಸೊ ನಾವು ಕಾವೇರಿ ಸೋನ್ ಅಂತ ಹಾಕಿದ್ರಿ. ಅದು ಬೆಳೆನೂ ಬೇಗ ಬರುತ್ತೆ ಸರ್. ಸ್ವಲ್ಪ ರೋಗ ನಿರೋಧಕ. ಇದೆಲ್ಲ ಊಟಕ್ಕೆ ಬಳಕೆ ಮಾಡ್ತಾರಾ ಅಥವಾ ಬೇರೆ ಏನಾದರೂ? ಊಟಕ್ಕೆ ಮಾಡೋ ಎಲ್ಲ. ಸೋನನು ಬೆಳಿತಾರೆ. ಸೋನ ಅಂದ್ರೆ ಲೇಟ್ ಆಗಿ ಬರ್ತಾ 6 ತಿಂಗಳು ಬೆಳೆ ಸರ್. ಇದು ಎಷ್ಟು ಅವಧಿ ಬೇಕು ಇದು ನೇರ ಕೂರಿಗೆ ಬಿತ್ತನೆಯಲ್ಲಿ? ಕಾವೇರಿ ಸೋನ ಎಷ್ಟು ಅವಧಿಗೆ ಬರ್ತದೆ ಇದು? 120 ದಿನ ಒಳಗೆ ಬರ್ತದೆ. 3 ತಿಂಗಳು ಭೂಮಿಗೆ 4 ತಿಂಗಳಿಗೆ ಬರ್ತದೆ. ಇದನ್ನ ಕಟಾವು ಮಾಡುವ ಕ್ರಮಗಳು ಹೇಗೆ? ಮಿಷನ್ ಮೂಲಕ ಗದ್ದೆಗೆ ಮಿಷನ್ ಹಾಕಿದ್ದು ಗದ್ದೆ ಹುಲ್ಲು ಸಪರೇಟ್ ಆಗ್ತದೆ. ಹುಲ್ಲೆಲ್ಲ ಪುಡಿ ಆಗ್ತದ ಇದ್ರಲ್ಲಿ? ಹೆಂಗೆ ಕೆಲವು ಕಡೆ ಏನಾದ್ರು ಸಿಂಬೆ ತರ ಕಟ್ಟಿ ನೀಟಾಗಿ ಒಂದ್ ಅದೇ ಅದು ನಾವು ಆ ತರ ಮಾಡೋದಿಲ್ಲ ಅದು ಸರ್. ಆಮೇಲೆ ಈಗ ಇನ್ನೊಂದು ಯಂತ್ರ ಅದನ್ನ ಟ್ರ್ಯಾಕ್ಟರ್ ಮೂಲಕ ಹಾಕೊಂಡು ಅದು ಹುಲ್ಲನ್ನ ತಾನೇ ಮೂಟೆ ಮಾಡಿಕೊಂಡು ಸಿಂಬೆ ಕಟ್ಟಿ ಹಿಡಿದ್ರೆ ಆಮೇಲೆ ಹಾಕೊಂಡು ಟ್ರಾಲಿ ಮುಖಾಂತರ ತಂದು ಅವರು ಮಾಡ್ತಾರೆ. ನಾವು ಅಲ್ಲೇದಲ್ಲಲ್ರಿ, ಹಂಗಾಗಿ ನಾವು ಲೇಬರ್ ಇಟ್ಟು ಬಳಸೋದೈತೆ. ಈಗ ಈ ಕಟಾವು ಮಾಡಿದ್ಮೇಲೆ ಭತ್ತವನ್ನ ನೀವೇ ಹೋಗ್ತಿರೋ ಅಥವಾ ನಿಮ್ಮಲ್ಲೇ ಬಂದು ತಗೊಂಡು ಹೋಗ್ತಾರೆ? ಖಾಸಗಿ ಅವರು ಬರ್ತಾರ ಅಥವಾ ಖಾಸಗಿ ಅವರೇ ಬರೋದು? ಸರ್ ಮಿಲ್ಲರ್ಸ್ಗಳು ಏನು ಬೆಲೆ ಇದೆ ಈಗ? ನೀವು ಯಾವ ಬೆಲೆಗೆ ಮಾರಿದ್ರಿ? ನಾವು ಇದು ನಮ್ಮದಕ್ಕೆ ಜಾಸ್ತಿ ಐತಿ ಬಿಡ್ರಿ ಸರ್, ಅಲ್ಲಿ ಯಾರು ಬರಲಾರ ಸಲುವಾಗಿ ಇದಕ್ಕಾಗಿ ಸೇಮ್ ರೇಟಿಗೆ ಕೊಟ್ಟಿದ್ವಿ ನಾವು. ತುಂಬಕಾಲಾರ್ದಾಗಿ ನಾವು ಮನೆ ತಿಂಬಕ್ ತಕೊಂಡಿದ್ವಿ ಎಷ್ಟು ಬೇಕಷ್ಟು, ಮತ್ತೆ ಯಾರು ಕೇಳೋರಿಗೆ ನಾವು ತಿಂಬಕ್ ಅವನ ಕೊಟ್ಟಿದ್ವಿ, ತಿಂಬರ ತಾಂಬರ್ ತಾಂತಾರೆ ಅದೇ ರೇಟಿಗೆನೆ ಕೊಟ್ಟಿವಿ ನಾವು. ಎಷ್ಟು ಬಂತು ರೇಟ್ ನಿಮ್ಗೆ ಈ ಸಲ? 1300 ರೂಪಾಯಿ ಸೇಮ್ ಬಂದ್ರು, ಸೇಮ್ ಬಂದ್ರು ಕ್ವಿಂಟಲ್ 1800. ಯಾರು ಜಾಸ್ತಿ ಕೇಳಲ್ಲ, ಕೇಳ ನಮಗೆ ತಿಂಬಕ್ ಬೇಕಪ್ಪ ನಮಗೆ ಕೊಡ್ರಿ ಚಲೋ ನಿಲ್ಲದವ ಅಂತಂದ್ರೆ ಆ ಕ್ಯಾಶ್ ಕೊಟ್ಟು ಹಂಗ 1300 ರೂಪಾಯಿ ಅದೇ ರೇಟನ್ನ ಕೊಟ್ಟು ತಗೊಂಡಿದ್ರು, ನಾವೇನ್ ಜಾಸ್ತಿ ಕೊಟ್ಟಿಲ್ಲ ಸೇಮ್ ರೇಟ್. ಈಗ ನೀವು 8 ಎಕರೆ ಬೆಳೆದಿದ್ರಲ್ವಾ ಶರಣಪ್ಪ, ನಿಮಗೆ ಎಷ್ಟು ಇಳಿಸ್ಕೊಂಡ್ರಿ, ಎಷ್ಟು ಮಾರಾಟ ಮಾಡಿದ್ರಿ? ಸರ್ ನಮಗೆ ನಾನು 60 ಚೀಲಗಳನ್ನ ಉಳಿಸಿದ್ದೀನಿ, 60 ಚೀಲಗಳು ಹೇಳಿದ್ರು ಹಿಂಗೆ ಅಧಿಕಾರಿಗಳ ಬೇರೆ ಬೇರೆ ಲೆಕ್ಕಲ್ಲಿ ಕೆಲಸ ಮಾಡೋಂಥ ನಮಗೆ ಬಿತ್ತನೆಲ್ಲೂ ಚೆನ್ನಾಗಿರ್ತಾವ, ಸ್ವಲ್ಪ ಕೆಮಿಕಲ್ ಕಡಿಮೆ ಇರ್ತಾ ನಮಗೆ ಉಳಿಸ್ಯಾರಿ ಅಂತೇಳಿ 60 ಚೀಲಗಳನ್ನ ನಾನು ಬೇರೆ ಉಳಿಸ್ಕೊಂಡು ಉಳಿದ ನೆಲಗಳೆಲ್ಲ ನಾನು ಮಾರ್ಕೆಟಿಗೆ ಮಾರಿದ್ರಿ. ಈಗ ನಿಮಗೆ ನೋಡಿ, ಈಗ ನೇರ ಕೂರಿಗೆ ಬಿತ್ತನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುತ್ತೆ, ರುಚಿಯಾಗಿರ್ತದೆ, ನಮಗೆ ಬೇಕು ಅಂತ ಹೇಳ್ತಾರೆ. ನೀವು ರೈತರು ಯಾಕೆ ನೀವು ಸ್ವಲ್ಪ ಡಿಮ್ಯಾಂಡ್ ಮಾಡಬಾರ್ದು ರೇಟಿಗೆ? ಡಿಮ್ಯಾಂಡ್ ಮಾಡಿದ್ರೆ ತಗೋಬೇಕಲ್ರಿ, ಹಂಗಾಗಿ ಇಲ್ಲಪ್ಪ ಬಿಡು ನಮ್ಗೋದವ ಅಂತಾರೆ, ನಾವು ಹಿಂಗೆ ಹೇಳ್ಬೋದಲ್ವಾ? ಹೀಗಾದ್ರೆ ಮಾರ್ಕೆಟಲ್ಲಿ ನೀವು ಯಾವಾಗ ಗಟ್ಟಿ ಆಗೋದು ರೈತರು? ಅದೇ ಆಗ್ಬೇಕ್ರಿ, ಸ್ವಲ್ಪ ಇರೋ ಸಲುವಾಗಿ ಮಾಡೋದಲ್ಲ, ಯಾಕಂದ್ರೆ ಜಾಸ್ತಿ ಎಲ್ಲ ರೈತರು ಮಾಡಿದ್ರು ಎಲ್ಲ ನೋಡಿತ್ತಂತಂದ್ರೆ ನಮ್ಮ ರೈತರು ಈಗ ಜನರಿಗೆ ಅರ್ಥ ಆಗ್ತದೆ. ರಾಸಾಯನಿಕ ವಸ್ತುಗಳನ್ನು ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಭತ್ತದ ಊಟದ ರುಚಿಯು ಅದು ಅಷ್ಟಕ್ಕಷ್ಟೇ ಆಗ್ತಾ ಇದೆ, ಅದರಿಂದ ರೋಗ ರುಜಿನಗಳು ಹೆಚ್ಚಾಗ್ತಾ ಇದೆ ಅನ್ನೋದು ಜನರಿಗೂ ಈಗ ಭೀತಿ ಇದೆ, ಭಯ ಇದೆ, ಎಲ್ಲ ಗೊತ್ತು ಇದೆ. ಹಾಗಿದ್ದಾಗ ಯಾಕೆ ನೀವು ಗಟ್ಟಿಯಾಗಬಾರ್ದು ರೈತರು? ನಾವು ಸಾವಯವದಲ್ಲಿ ಈ ಭತ್ತವನ್ನು ಬೆಳೀತಾ ಇದ್ದೀವಿ ಮತ್ತು ಕಡಿಮೆ ರಾಸಾಯನಿಕ ಬಳಸ್ಕೊಂಡಿದ್ದೀವಿ, ಇದರ ಗುಣಮಟ್ಟ ಚೆನ್ನಾಗಿರ್ತದೆ ಮತ್ತು ಇದ್ರ ಹೆಚ್ಚು ರೋಗ ಬರೋದಿಲ್ಲ ಇದು ಊಟ ಮಾಡೋದ್ರಿಂದ, ಹೀಗೆಲ್ಲ ಸ್ವಲ್ಪ ಕೆಲವು ಸ್ಕಿಲ್ಸ್ಗಳನ್ನು ಮಾರ್ಕೆಟ್ಗಳಲ್ಲಿ ಅಪ್ಲೈ ಮಾಡ್ಕೋಬೋದಲ್ವ? ನೀವೆಲ್ಲ ಯುವಕರು ಇದ್ರಲ್ಲ ಶರಣಪ್ಪ, ನೀವು ಈ ಥರ ಪ್ರಯೋಗಗಳನ್ನು ಮಾಡ್ಬೋದಲ್ವಾ? ಸರ್ ಮಾಡ್ಬೋದು ಸರ್, ನಾವು ಮೊದಲೇ ಅವಧಿ ಆಗಿದ್ದರಿಂದ ಮುಂದಕ್ಕೆ ಇದ್ರ ಬಗ್ಗೆ ಗಮನ. ಈಗ ನೋಡಿ, ನೀವು ಮಲ್ಲಿಕಾರ್ಜುನ ಗೌಡ ಅವರೇ, ಇವ್ರಿಗಿಂತಲೂ ನೀವು ಹೆಚ್ಚು ಸಾವಯವನೇ ಬೆಳೆಸಿದಿರಿ, ನೀವ್ಯಾಕೆ ಎಲ್ಲರೂ ಬೆಳೆದ ಬೆಳೆ ಹಾಗೇನೆ ನೀವು ಹಾಗೆ ಮಾರಾಟ ಮಾಡಿದ್ರೆ ನಿಮ್ಮ ಬೆಲೆಯ ಮಹತ್ವ ಜನರಿಗೆ ಯಾವಾಗ ಹೇಳೋದು? ಅದು ಹೌದು ಸರ್, ನಾವು ಬಹಳ ಇಲ್ಲಲ್ರಿ, ನಮ್ಗೆ ಹಂಗಾಗಿ 45 ಚೀಲದ್ದು ಅದರಲ್ಲೇ 1-20 ಚೀಲ ನಮ್ಮ ಮನೆ ಮನೆಗೆ ತಗೊಂಡ್ಬಿಟ್ಟಿವಿ, ಇನ್ನು 20 ಚೀಲ ಮತ್ತೆ ಬೇರೆ ಅನುಕೂಲ ಇದ್ದವರಿಗೆ ಅವ್ರು ನಗದೆ ಅದೇ ರೇಟೇನೆ ಒಳ್ಳೆ ರೇಟ್ ಇದೇ ರೇಟ್ ಸಾಕಂತ 1280 ಇತ್ತು, ನಮಗೆ ಕ್ಯಾಶ್ ಬಂದ್ಬಿಡ್ತಾವಲ್ಲ, ಈ ಮೋಸ ಹೋಗಿ ಯಾವುದೋ ಬ್ರೋಕರ್ ಕೊಟ್ಟು ಮೋಸ ಹೋಗಿ ಅದಕ್ಕಿಂತ ನಮಗೆ ಗೊತ್ತಿದ್ದವರಿಗೆ ಕೊಟ್ಟು ಇದು ಮಾಡ್ಕೊಂಡ್ ಬೇಷ ಅಂತ. ಸರಿ, ಈಗ ನೀವು ಶರಣಪ್ಪ 8 ಎಕರೆ ಮಾಡಿದ್ರಿ ಇದನ್ನಲ್ವಾ, 8 ಎಕರೆಗೆ ಎಷ್ಟು ಖರ್ಚನ್ನ ಹಾಕಿದ್ರಿ, ನೀವು ಎಷ್ಟು ಲಾಭ ತಗೊಂಡ್ರಿ? 1 ಲಕ್ಷವರೆಗೂ ಖರ್ಚು ಮಾಡಿದ್ದೀನಿ 8 ಎಕರೆಗೆ. ನನಗೆ ಲಾಭ ಅಂದರೆ 1-1.5 ಲಕ್ಷ ನಮಗೆ ಲಾಭ ಉಳಿದ ಎಕ್ಸ್ಟ್ರಾ 1.5 ಲಕ್ಷ ಉಳಿದಿದೆ, 4 ತಿಂಗಳಲ್ಲಿ 1.5 ಲಕ್ಷ ದುಡಿದಿದೆ. ಇದನ್ನು ಈಗ ಶರಣಪ್ಪ, ಈಗ ನೀವು ಈಗ 8 ಎಕರೆ ಏನು ನೀವೇನು ನೇರ ಕೊರಿಗೆ ಬಿತ್ತನೆ ಮಾಡಿದಿರಲ್ವಾ ಭತ್ತದ ಬೆಳೆಯಲ್ಲಿ, ನೀವು ಮನೆಯವರು ಎಷ್ಟು ಜನ ಇದರಲ್ಲಿ ತೊಡಗಿಕೊಂಡಿದ್ದೀರಿ? ಮನೆಯವರು 4 ಜನ ಸರ್, ಅಪ್ಪ, ನಮ್ಮಅಮ್ಮ, ನಾನು, ನಮ್ಮ ತಮ್ಮ. ಈಗ ಹೊರಗಿನವ್ರಿಗೂ ಸಹಿತ ಕೂಲಿ ಕೊಡ್ತಿರಲ್ವಾ ನೀವು? ಡೈಲಿ ನಮ್ಮ ಮನೆಯವರು ಸರ್ ಆ ಕೂಲಿ ಆಳುಗಳು ಬರ್ತಾರೆ ಸರ್ ಕೆಲಸಕ್ಕೆ, ಅವ್ರ ಕೂಡ ನಾವು ನಿಮ್ಮದನ್ನು ಖರ್ಚು ಅಂತ ಹಾಕೊಂಡ್ರೆ ಲೆಕ್ಕ ಹೇಗೆ? ಅಪ್ಪ ಅಮ್ಮ ಬಂದು ಕೆಲಸ ಮಾಡ್ತಾರೆ, ಅದೇ ಕೆಲಸವನ್ನು ಹೊರಗಿನವ್ರು ಬಂದಾಗ ನೀವು ಕೂಲಿ ಅಂತ 250 ಕೊಡ್ತೀರಿ, 350 ಕೊಡ್ತೀರಿ, ಅಪ್ಪ ಬಂದು ಮಾಡಿದ್ರು ನೀವು ಮಾಡ್ತೀರಿ, ಅಮ್ಮ ಮಾಡ್ತಾರೆ, ಇದನ್ನು ಕೂಲಿ ಅಂತ ಯಾಕೆ ಪರಿಗಣಿಸ್ಕೊಳ್ಳಲ್ಲ ನೀವು? ಆಗ ಅವರಿಗೆ ಲೆಕ್ಕ ಕೊಡ್ತೀರಿ, ಅದು ಆ ಲೆಕ್ಕ ನೀವು ಹಚ್ಕೊಳ್ತೀರಿ ತಾನೆ? ಅದ ನೀವು ನಾನು ಇಷ್ಟು ವೆಚ್ಚ ಮಾಡಿದೆ ಅಂತೇಳಿ. ಹಾಗೆ ರೈತರು ನಿಮ್ಮ ಶ್ರಮವನ್ನು ಸಹಿತ ಕೂಲಿ ಅಂತೇಳಿ ಯಾವಾಗ ಪರಿಗಣಿಸ್ಕೊಳ್ತೀರೋ ಆಗ ಲಾಭದ ಪ್ರಮಾಣವನ್ನು ಲೆಕ್ಕ ಹಿಡ್ಕೊಳ್ಳಿಕ್ಕೆ ಬರ್ತದೆ ಅಂದಾಜೇನಂತೇಳಿ. ಸೊ ಹಾಗಾಗಿ ಇದು ಒಂದು ನೀವು ಸುಧಾರಣೆ ಆಗಲಿಕ್ಕೆ ಮಾರ್ಗಗಳಿವು. ಹೌದಾ? ಆಗ ಮಾರುಕಟ್ಟೆಯಲ್ಲಿ ನಿಜವಾದ ಬೆಲೆ ಏನು ಸಿಗ್ತಾ ಇದೆ ಅನ್ನೋದು ನಿಮಗೆ ಆಗ ಇನ್ನೂ ಗೊತ್ತಾಗ್ತದೆ. ಅಂದರೆ ನೀವು ಕೊಟ್ಟಿರೋ ಬೆಲೆಗಿಂತಲೂ ಇಲ್ಲಿ ಇನ್ನೂ ಕಡಿಮೆನೆ ಹೋಗ್ತಾ ಇದೆ ಅಂತ ನನ್ನ ಅಭಿಪ್ರಾಯ, ನೀವೇನಂತೀರಿ? ಹೌದು ಸರ್, ನೀವು ಹೇಳೋದು ನಿಜ, ಕಡಿಮೆನೇ ಹೋಗ್ತಾ ಇದೆ. ಎಲ್ಲ ನಮ್ಮ ಮನೆಯವ್ರದ್ದು ಎಲ್ಲ ಲೆಕ್ಕ ಹಾಕಿದರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಈಗ ನೀವು ನಿಮಗೊಂದು ಸಮೂಹ ಸಂಸ್ಥೆ ಅಂತ ಇದೆ, ಇಂಥ ರೈತರು ನೇರ ಕೂರಿಗೆ ಬಿತ್ತನೆ ಮಾಡುವಂಥ ರೈತರನ್ನೆಲ್ಲ ಒಂದು ಕಡೆ ಸೇರಿಸ್ಕೊಂಡು ಅವರ ಉತ್ಪನ್ನಗಳು ಏನೇನಿದೆ ಅದನ್ನೆಲ್ಲ ಒಂದು ಕಡೆ ಇಟ್ಕೊಂಡು ಯಾಕೆ ನೀವೇ ಒಂದು ಮಾರ್ಕೆಟ್ ಯಾಕೆ ಮಾಡ್ಕೋಬಾರ್ದು? ಈ ಥರ ಯೋಚನೆ ಮಾಡಿದ್ರೆ ರೈತರು ಒಬ್ಬ ರೈತ ಸೋನಾ ಹಚ್ಚಿರ್ತಾನ, ಒಬ್ಬರು ಏನೋ ಬೀಟು ಸೋನ ಅಂತ ಹಚ್ಚಿರ್ತಾನ, ಒಬ್ಬ ರೈತ ಕಾವೇರಿ ಸೋನ ಅಂತ ಹಚ್ಚಿರ್ತಾನ, ಒಬ್ಬೊಬ್ರು ಒಂದೊಂದು ಥರ ನೆಲ ಇದೆ ಹಚ್ಚಿಕೊಂಡದಕ್ಕೆ. ಯಾವುದೇ ಆಗಿರಲಿ, ಈಗ ನೀವು ಅದೇ ಬೇರೆಯವರು ಬೆಳೆದಂಥ ಭತ್ತದಕ್ಕೆ ಸಮವಾಗಿ ನೀವು ಬೆಲೆ ಕೊಟ್ಬಿಡ್ತೀರಾ? ನೀವೆಲ್ಲ ಕೊಟ್ಟುಬಿಡ್ತೀವಿ ಸಾಮಾನ್ಯ ಸರ್ದಿ. ರಾಸಾಯನಿಕದ ಉತ್ಪನ್ನಗಳು ಸಾವಯವದ ಉತ್ಪನ್ನಗಳ ಜೊತೆಗೇ ಅವನು ಮಾರಾಟ ಆಗ್ಬಿಡ್ತು ಒಂದೇ ಮುಖದಲ್ಲಿ. ನೀವು ಉತ್ತಮ ಬೆಳೆಯನ್ನು ಬೆಳೆದಿರ್ತೀರಂದಾಗೆ ನೀವು ಒಂದು ಮಾರ್ಕೆಟ್ ನೀವು ಸೃಷ್ಟಿ ಮಾಡ್ಬೇಕಲ್ವಾ? ಐತಿ ಸರ್, ರೈತರಲ್ಲಿ ಬರ್ತಾರೆ. ಇಲ್ಲಿ ರೈತರು ನಾವು ಒಂದು ನೆಲ ಒಂದು ತಳಿ ಹೆಚ್ಚಿಲ್ಲ ಸಲುವಾಗಿ ಇಲ್ಲಿಗೆ ಬಂದಿಲ್ಲ ಅವರು. ದೇವದುರ್ಗ ಅಲ್ಲೆಲ್ಲ ಮಾಡ್ಯಾರ, ಎಷ್ಟು ಲೋಡ್ ತಗೊಂಡಿದ್ದಾರೆ, ಒಳ್ಳೆ ರೇಟಿಗೇನು ತಗೊಂಡಿದ್ದಾರೆ. ನಮ್ಮ ಈ ಕಾರ್ಟಿಗೆ ಭಾಗದಾಗ ಬಂದಿಲ್ಲ. ಒಬ್ಬೊಬ್ರದ್ದು ಒಂದೊಂದು ತಳಿ, ಒಬ್ಬೊಬ್ರು ಸ್ವಲ್ಪ ಹಚ್ಚಿರ್ತಾರೆ, ಒಂದು ಎಕರೆ ಹಚ್ಚಿರ್ತಾರೆ, ನಮಗೆ ತಿಂಬಕ್ಕೆ ಬೇಕಂತಂದೇಳಿ ಉಳಿಸಿ ಮಾಡ್ತಾರೆ. ಹಂಗಾಗಿ ನಾವು ಮಾರ್ಕೆಟಿಗೆ ಕೊಟ್ಟಿಲ್ಲ. ಒಳ್ಳೆಯದು ಶರಣಪ್ಪರೆ, ನಿಮ್ಮ ಉತ್ಸಾಹ ಕಂಡು ನಮಗೂ ಭಾಳ ಖುಷಿಯಾಗಿದೆ, ನಮ್ಮ ಕೇಳುಗರೆಲ್ಲ ಖುಷಿಯಾಗಿದ್ದೀರಂತ ನಾನು ಅಂದ್ಕೊಂಡಿದ್ದೀನಿ. ಕೇಳುಗರೆ, ನಮ್ಮ ಶರಣಪ್ಪನವರ ಅನುಭವವನ್ನು ಹಂಚಿಕೊಂಡಿದ್ದಾರೆ. ನಮ್ಮ ಸಾಮಾನ್ಯವಾಗಿ ನಮ್ಮ ರೈತ ಕುಟುಂಬಗಳಲ್ಲಿ ಯುವ ಜನತೆ ಕೃಷಿ ಅಂದರೆ ಅದು ಉದ್ಯೋಗ ನೀಡುವ ಕೇಂದ್ರ ಅಲ್ಲ ಅಂತಲೇ ಸಾಮಾನ್ಯವಾಗಿ ಭಾವಿಸ್ಕೊಳ್ತಾರೆ. ಆದರೆ ಕೃಷಿ ಬಗ್ಗೆ ಒಂದು ಅಭಿಮಾನದ ಕೊರತೆ ಇದೆ ಅಂತ ನನಗೂ ಅನ್ನಿಸ್ತಾ ಇರ್ತದೆ. ಆದರೆ ಶರಣಪ್ಪ ಹಟ್ಟಿ ಅಂತ ಯುವಕರನ್ನು ನೋಡಿದರೆ ಬಹುಶಃ ಕೃಷಿಯಲ್ಲಿ ಅವರ ಅಭಿಮಾನವನ್ನು ಸ್ವಾಭಿಮಾನವನ್ನು ಇಟ್ಕೊಂಡು ಏನಾದರೂ ಸಾಧನೆ ಮಾಡಿಕೊಂಡು ನಾವು ನಿಂತ ನೆಲದಲ್ಲಿಯೇ ದುಡಿಮೆಯನ್ನು ಮಾಡ್ತಾ ನಮ್ಮ ಕುಟುಂಬವನ್ನು ನಮ್ಮ ಜೀವನವನ್ನು ನಿರ್ವಹಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಒಬ್ಬ ಮಾದರಿ ವ್ಯಕ್ತಿ ಶರಣಪ್ಪ ಅವರು. ಶರಣಪ್ಪ ಅವರ ಮಾತುಗಳನ್ನೆಲ್ಲ ಕೇಳಿದ್ರಿ. ಹಾಗೆಯೇ ನಮ್ಮೊಂದಿಗೆ ಈ ಮಲ್ಲಿಕಾರ್ಜುನ್ ಅವರು ಈ ಹೊಸ ಪದ್ಧತಿಯಲ್ಲಿ ನೇರ ಕೂರಿಗೆ ಬಿತ್ತನೆ ಕ್ರಮದಲ್ಲಿ ಭತ್ತ ಬೆಳೆಯನ್ನು ಹೇಗೆ ಬೆಳಿಬಹುದು ಅನ್ನೋದ್ರ ಮತ್ತು ವಿಶೇಷವಾಗಿ ಇವರೆಲ್ಲ ಸಾವಯವದಲ್ಲಿನೇ ಭತ್ತವನ್ನು ಬೆಳೀತಾ ಇದ್ದಾರೆ. ಸೊ ಇವರ ಇಬ್ಬರ ಈ ಪ್ರಯೋಗಗಳು ನಿಜಕ್ಕೂ ಪರಿಸರಕ್ಕೆ ಉಪಕಾರಿಯಾಗಿದೆ, ನೀರನ್ನು ಉಳಿತಾಯ ಮಾಡಲಿಕ್ಕೆ ಸಾಧ್ಯತೆ ಇದೆ, ಇದರಿಂದ ರೈತರು ಆರ್ಥಿಕ ಹೊರೆಯಿಂದ ಮುಕ್ತರಾಗಲಿಕ್ಕೆ ಸಾಧ್ಯ ಇದೆ, ರೈತರು ಸ್ವಲ್ಪ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಇವರಿಬ್ಬರ ಅನುಭವಗಳಿಂದ ನನಗೆ ಅನಿಸಿದೆ, ನಿಮಗೂ ಕೇಳುಗರಿಗೆಲ್ಲರಿಗೂ ಅನಿಸಿದೆ ಅಂತ ಅಂದ್ಕೊಂಡಿದ್ದೀನಿ. ಮಲ್ಲಿಕಾರ್ಜುನವರೇ ಮತ್ತು ಶರಣಪ್ಪಟ್ಟಿಯವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ನಮ್ಮ ರೈತರಿಗೆ ಈ ನಿಮ್ಮೆಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಗ್ರಾಮಾಂತರಂಗದಲ್ಲಿ ಭತ್ತದ ಬೆಳೆಯಲ್ಲಿ ನೇರ ಬಿತ್ತನೆ ಪದ್ಧತಿ ಬಗ್ಗೆ ಶರಣಪ್ಪ ಹಟ್ಟಿ ಹಾಗೂ ಮಲ್ಲಿಕಾರ್ಜುನ ಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಗ್ರಾಮಾಂತರಂಗದಲ್ಲಿ ಕೃಷಿ ಗೀತೆಗಳನ್ನ. ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಭೂಮಿಯ ಬದುಕನ್ನು ಸರಿದಾರಿಗೆ ತರಲು, ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಭೂಮಿಯ ಬದುಕನ್ನು ಸರಿದಾರಿಗೆ ತರಲು, ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ರಾಸಾಯನಿಕದ ಭ್ರಾಂತಿಯ ಅಳಿಸಲು, ಸಾವಯವದ ಕ್ರಾಂತಿಯ ತರಲು, ರಾಸಾಯನಿಕದ ಭ್ರಾಂತಿಯ ಅಳಿಸಲು, ಸಾವಯವದ ಕ್ರಾಂತಿಯ ತರಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಸಾವಯವದ ಶಕ್ತಿಯ ಅರುಹಲು, ಸ್ವಾವಲಂಬನೆಯ ಪಾಠವ ಕಲಿಸಲು, ಸಾವಯವದ ಶಕ್ತಿಯ ಅರುಹಲು, ಸ್ವಾವಲಂಬನೆಯ ಪಾಠವ ಕಲಿಸಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಬಂದ ಬಂದ ನೇಗಿಲ ಯೋಗಿ, ತಂದ ತಂದ ಆನಂದದ ಅಡಗಿ, ಬಂದ ಬಂದ ನೇಗಿಲ ಯೋಗಿ, ತಂದ ತಂದ ಆನಂದದ ಅಡಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಜಗದ ಚರಾಚರಗಳಲ್ಲಿ ನೀನೇ ಇರುವೆ ಕಾರ್ಬನ್,